ಬೇರೆ ಮನೆ ಮಾಡಿಕೊಂಡು ಇದ್ದದ್ದು. ಇಲ್ಲಿ ಒಟ್ಟು ನಿಮಗೆ ಎಷ್ಟು ತೋಟ ಬರುತ್ತೆ? ನನಗೆ ಒಂದು ಗದ್ದೆ ಸೇರಿ 10-12 ಎಕರೆ ತೋಟ ಇದೆ. ಇದು ತಾತ ಮಾಡಿದ್ದ ಅಥವಾ ಮುತ್ತಾತ ಮಾಡಿದ್ದ, ಹೇಗೆ? ಯಾರು ಇಲ್ಲ, ಅದು ನಮ್ಮ ಕುಟುಂಬದ ಆಸ್ತಿ. ಕುಟುಂಬದ ಆಸ್ತಿಯಲ್ಲಿ ಭಾಗವಾಗಿ ಸದ್ಯದ ಮಟ್ಟಿಗೆ ಅಷ್ಟು ಇದೆ. ಅದನ್ನು ನಾನು ಬಳಸಿಕೊಂಡು ಅದರಲ್ಲಿ ನಾನು ನನ್ನ ತಮ್ಮನಿಗೂ ಪಾಲು ಕೊಟ್ಟು ಉಳಿದಿದ್ದನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಸಣ್ಣ ಪ್ರಾಯದಿಂದನೇ. ನೋಡಿ, ಚಿಕ್ಕ ವಯಸ್ಸಿನಿಂದಲೂ ನೀವು ಕೃಷಿಯಲ್ಲಿ ಪಳಗಿದ್ರಿಂದ, ತೊಡಗಿಸಿಕೊಂಡಿದ್ರಿಂದ ಒಂದು ರೀತಿಯಲ್ಲಿ ಹಿಡಿತ ಸಿಕ್ಕಿದೆ, ಅನುಭವನೇ ಬೇರೆ. ಕೃಷಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ತೊಡಗಿಸಿಕೊಳ್ತೀವೋ ಅಷ್ಟು ಒಳ್ಳೇದು. 12 ಎಕರೆಯಲ್ಲಿ ಏನೇನು ಬೆಳೆಗಳನ್ನು ಇಟ್ಟಿದ್ದೀರಿ? ಸ್ವಂತವಾಗಿ ನಾನೇ ದುಡಿದು ಮಾಡಿರೋದು. ಅಜ್ಜ ಮಾಡಿದ ತೋಟ ಒಂದು ಸ್ವಲ್ಪ ಅದು ತಮ್ಮನ ಪಾಲಿಗೆ ಹೋಗಿದೆ. ಬಾಕಿ ಇದ್ದಿದ್ದನ್ನು ನಾನೇ ಸ್ವತಃವಾಗಿ ದುಡಿದು, ನನ್ನ ಅಭಿಪ್ರಾಯಕ್ಕೆ ಬರುವಾಗ ನಾನೊಂದು 10-12 ಚೀಲ ಕಾಫಿ ಕೊಯ್ತಾ ಇದ್ದೇನೆ. ಅದರ ನಂತರ ಈ ದಿನದಲ್ಲಿ ಬಂದು ನಾನು ಹೆಚ್ಚು ಕಮ್ಮಿ ಒಂದು 300 ಚೀಲದ ಹತ್ರ ನಾನು ಕಾಫಿ ಕೊಯ್ಲಿಕ್ಕೆ ನಾನು ಶುರು ಮಾಡ್ತಾ ಇರ್ತೇನೆ. ಏಕರೆಗೆ ಒಂದು 40-45 ಬರುತ್ತದೆ ನನಗೆ. ನೋಡಿ, ಇದು ಒಂದು ರೀತಿಯಲ್ಲಿ ಒಳ್ಳೆಯ ಸಾಧನೆ. ಪರಿಶ್ರಮವೇ ಪರಾಕ್ರಮ ಅಂತ ಅನ್ಕೊಂಡು ಹೇಳೋದಿದೆ. 10-12 ಚೀಲ ಕಾಫಿ ಸಿಗುವ ಜಾಗದಲ್ಲಿ ಈಗ 300-ಕ್ಕೂ ಹೆಚ್ಚು ಚೀಲ ಕಾಫಿಯನ್ನ ಪಡಿತಾ ಇದ್ರೆ ಇದು ಸಾಧಾರಣ ಕೆಲಸ ಅಲ್ಲ. ಇದಕ್ಕೆ ನಿಮ್ಮ ನಿರಂತರ ಶ್ರದ್ಧೆ ಶ್ರಮ ಕಾರಣವಾಗ್ತದೆ. ಕಾಫಿ ರೋಬಸ್ಟ ಮತ್ತು ಅರಬಿಕ ಎರಡೂ ಇರಬೇಕಲ್ವಾ? ಎರಡೂ ಇದೆ. ರೋಬಸ್ಟ್ ಇದೆ, ಅದರೊಳಗೆ ನಾನು ಇಂಟರ್ಪ್ಲಾಂಟ್ ಅಂತ ಹೇಳಿ ಸ್ವಲ್ಪ ಬಿಡಿ ಜಾಗ ಇರ್ತದಲ್ಲ, ಅದರಲ್ಲಿ ನಾನೆಲ್ಲ ಬೀಗಡನ್ನು ಹಾಕಿಕೊಂಡಿದ್ದೇನೆ. ಅಪ್ಪ ತೀರ್ಕೊಳ್ಳುವಾಗ ಕಾಫಿ ತೋಟ ಅಷ್ಟಿರ್ಲಿಲ್ಲ, ಮತ್ತೆ ಇಳುವರಿನೂ ಅಷ್ಟಕ್ಕಷ್ಟೇ ಇತ್ತು. ಏನೇನೋ ಸಮಸ್ಯೆಗಳು ಎಲ್ಲರ ಜೀವನದಲ್ಲಿ ಬಂದೇ ಬರ್ತವೆ, ಅದನ್ನ ನಿಭಾಯಿಸ್ಕೊಂತ ಬಂದ್ರಿ. ಈಗ ಕಾಫಿ ಪೂರ್ಣ 8 ಎಕರೆಯಲ್ಲಿದೆ? 8 ಎಕರೆಯಲ್ಲಿ ಕಾಫಿ ಬರುತ್ತೆ. 8 ಎಕರೆ ಕಾಫಿ ತೋಟವನ್ನ ಹೇಗೆ ಅಭಿವೃದ್ಧಿ ಪಡಿಸಿದ್ರಿ? ಸಸಿ ಬೆಳೆಸಿದ್ದು, ಗುಂಡಿ ತೆಗೆದಿದ್ದು, ಆಮೇಲೆ ಅವುಗಳ ಪೋಷಣೆ ಮಾಡಿದ್ದು ಇದೆಲ್ಲ ನೆನಪು ಮಾಡ್ಕೊಳ್ಳಿ. ಕಾಫಿ ಗಿಡದಿಂದ ಬೀಜ ಬಿತ್ತಿ ಅದನ್ನೇ ನಾನೇ ಸ್ವತಃವಾಗಿ ನರ್ಸರಿ ಮಾಡಿ ಅದನ್ನೇ ನಾನೇ ನೆಟ್ಟು ಈ ತನಕ ಬಂದಿದೆ ಗಿಡ. ನಾನು ಕ್ರಾಯಕ್ಕೆ ಅಂತ ಹೇಳಿ ಯಾವ ಗಿಡವನ್ನು ನಾನು ತೆಗಿಲಿಲ್ಲ. ಎಲ್ಲಿಂದ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ ತೋಟದ ಅಥವಾ ಪಕ್ಕದ ತೋಟದ? ಇಲ್ಲ, ಪಕ್ಕ ಅಂತ ಹೇಳಿದ್ರೆ ನಮ್ಮಲ್ಲಿಯೇ ಬಂದಿರ್ತದೆ. ನಾವು ಸೆಲೆಕ್ಷನ್ ಮಾಡ್ತಿರ್ತೀವಿ ಕಾಫಿ ಗಿಡವನ್ನು. ಸೆಲೆಕ್ಷನ್ ಮಾಡಿ ಯಾವ್ದ್ರಲ್ಲಿ ಎಷ್ಟು ಇಳುವರಿ ಬರುತ್ತೆ ನಮಗೂ ಗೊತ್ತಾಗುತ್ತದೆ, ಯಾವ ತರ ಕಾಫಿ ಹೇಗೆ ಇದೆ ಅಂತೇಳಿ. ಅದರಿಂದ ನಾನು ಸೆಲೆಕ್ಷನ್ ಮಾಡಿ ಅದನ್ನೇ ಬೀಜನ ಬಿಟ್ಟು ಗಿಡವಾಗಿ ಮಾಡಿ ನೆಟ್ಟಿರ್ತೇನೆ. ಈಗ ಸಾಮಾನ್ಯವಾಗಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಾಫಿ ಹಣ್ಣಿಗೆ ಬರುತ್ತೆ. ನೀವು ಬೀಜವನ್ನು ಆಯ್ಕೆ ಮಾಡಿದ್ದೆ ಹೇಗೆ, ಆಮೇಲೆ ಅದನ್ನ ಮೊಳಕೆ ಬರೆಸಿದ್ದ ಹೇಗೆ, ಪಾಕೆಟ್ಗೆ ಹಾಕಿದ್ದೆ ಹೇಗೆ, ಆಮೇಲೆ ತೋಟಕ್ಕೆ ನೆಟ್ಟಿದ್ದು ಯಾವಾಗ ಏನು ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಅದು ಅಂತ ಹೇಳಿದ್ರೆ ಕಾಫಿ ಕುಯ್ದು ಅದರ ಹಣ್ಣನ್ನು ಸೆಲೆಕ್ಷನ್ ಮಾಡಿ ನಂತರ ನಮಗೆ ಬೇಕಾದಷ್ಟು ಮಾತ್ರ ಮಾಡಿಕೊಳ್ಳೋದು. ನಾವು ಬೇರೆ ಸೇಲಿಗೆಲ್ಲ ನಾವು ಇಡೋದಿಲ್ಲ. ಅದನ್ನು ಹಾಗೆ ಮಣ್ಣಲ್ಲಿ ಬೆರೆಸಿ ನಾವು ಬಿತ್ತನೆ ಮಾಡ್ತೇವೆ. ಬೀಜವನ್ನು ಬಿತ್ತನೆ ಮಾಡಿ ನಂತರ ಅದು ಮೊಳಕೆ ಹೊಡಿಯುತ್ತದೆಲ್ಲ, ಮೊಳಕೆ ಹೊಡೆಯುವ ಈ ಸೀಸನ್ ಅಲ್ಲಿ ನಾವು ನರ್ಸರಿ ಮಾಡಿ ಗಿಡ ಬರುತ್ತದೆ. 2 ವರ್ಷಕ್ಕೆ ಸಾಧಾರಣ 1.5-2 ಅಡಿ ಎತ್ತರ ಬರುತ್ತದೆ ಗಿಡ. ಅದನ್ನು ನಾವು ತೋಟದಲ್ಲಿ ಗುಂಡಿ ತೆಗೆದು ಮಾಡ್ತೇವೆ. ಸಣ್ಣ ಗಿಡ ಹಾಕಿದ್ರೆ ಎದ್ದಾಳೋದಿಲ್ಲ, ದೊಡ್ಡ ಗಿಡನೇ ಒಳ್ಳೇದು ಅಂತ ಹೇಳ್ತಾರಲ್ವಾ? ಹೌದು. ಸಣ್ಣ ಗಿಡ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕಾಗ್ತದೆ. ದೊಡ್ಡದಾಗಿ 2 ವರ್ಷದ ಗಿಡ ಆದ್ರೆ ಸಡನ್ ಆಗಿ ಅದು ಸ್ವಲ್ಪ ಬೇರು ಬಿಟ್ಟಿರುತ್ತದೆ, ಅದು ಬರುತ್ತದೆ ಚೆನ್ನಾಗಿ. ದೊಡ್ಡ ಗಿಡಗಳು ಬೇಗ ಬೇರ್ ಬಿಡ್ತವೆ, ಮತ್ತೆ ಬೇರನ್ನ ತೋರಿಸಿಕೊಂಡು ಹೋಗ್ತವೆ, ಬೆಳಿತವೆ, ಅನುಕೂಲ ಆಗ್ತದೆ. ಇದು ಕಾಳು ಮೆಣಸಿನಲ್ಲೂ ಮತ್ತೆ ಇತರೆ ಬೆಳೆಗಳಲ್ಲೂ ಹೇಳ್ತಾರೆ, ಗಿಡಗಳು ದೊಡ್ಡವಿದ್ರೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅಂತ ಅನ್ಕೊಂಡು. ಈಗ ನೀವು ಸಿಪ್ಪೆ ತೆಗೆದು ಬೀಜ ಹಾಕಿ, ಕೆಲವೊಬ್ರು ಬೂದಿ ಬೆರೆಸಿ ಸ್ವಲ್ಪ ಒಣಗಿಸ್ಬಿಟ್ಟು ಒಂದ್ 25-30 ದಿನ ಇಟ್ಟು ಹಾಕ್ತಾರೆ, ನೀವು ಹೇಗ್ ಮಾಡ್ತೀರಿ ಸಾಮಾನ್ಯವಾಗಿ ಇಲ್ಲೆಲ್ಲ ಸಸಿಗಳನ್ನ ಬೆಳೆಸುವ ಕಾಫಿಯಿಂದ? ಕಾಫಿ ಬೀಜವನ್ನು ನಾವು ಅದೇ ತರ ಮಾಡುವುದು. ಬೀಜ ಅದನ್ನು ಬೇರ್ಪಡಿಸಿ ಬೀಜವನ್ನು ಬೂದಿ ಮಿಶ್ರ ಮಾಡಿ ಒಂದು 10-15 ದಿವಸ ಇಡ್ತೇವೆ, ಸ್ವಲ್ಪ ಒಣಗಬೇಕು. ನಂತರ ಅದನ್ನ ನಾವು ಪಾತಿ ಮಾಡಿ ಪಾತಿಯಲ್ಲಿ ಬಿತ್ತುತ್ತೇವೆ. ಬಿತ್ತಿದ ನಂತರ ಅದನ್ನು ಅದರ ಮೇಲೆ ಹುಲ್ಲೆಲ್ಲ ಆಸಿ ಬಿಟ್ಟು ಕೊನೆಗೆ ಅದೊಂದು 30-40 ದಿವಸದಲ್ಲಿ ಮೊಳಕೆ ಹೊಡಿತದೆ. ನಂತರ ಅದರ ಮೇಲೆ ಮುಚ್ಚಿದ ಹುಲ್ಲನ್ನೆಲ್ಲ ತೆಗೆದ್ರೆ ಇನ್ನದು ಮೊಳಕೆ ಹೊಡಿತಾ ಮೇಲೆಗೆ ಬರ್ತದೆ. 1-1.5-3 ಇಂಚು ಉದ್ದ ಬಂದ ಮೇಲೆ ನಂತರ ನಾನು ಅದನ್ನು ನಾವು ಬಾಸ್ಕೆಟ್ಗಾಗಿ ನರ್ಸರಿ ಮಾಡೋದು. 2-3-4 ಎಲೆಗಳು ಬಂದ್ಮೇಲೆ ಪಾಕೆಟ್ಗೆ ಹಾಕೊಂಡ್ಬಿಡ್ತಿರಲ್ವಾ? ಹೌದು ಹೌದು. ಮೊದಲು ಸಣ್ಣವಿದ್ದಾಗ ರಾಸಾಯನಿಕ ಗೊಬ್ಬರ ಹಾಕೋದು ಅಪರೂಪ, ಬೆಳೆದಂಗೆಲ್ಲ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಹಾಕೊಳ್ತೀರಾ ಅಥವಾ ಬರೀ ಸಗಣಿ ಗೊಬ್ಬರದಲ್ಲೇ ಒಳ್ಳೆ ಮಣ್ಣನ್ನ ಬಳಕೆ ಮಾಡಿಕೊಂಡು ಪಾಕೆಟ್ ನಲ್ಲಿ ಗಿಡಗಳನ್ನು ಬೆಳೆಸರು ಹೇಗೆ? ನಾವೀಗ ಬ್ಯಾಸ್ಕೆಟ್ಗೆ ತುಂಬಿಸುವಾಗ ಕಾಡು ಮಣ್ಣು ಮಿಶ್ರ ಮಾಡ್ತೇವೆ. ಕಾಡು ಮಣ್ಣು ಸೋಸಿಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಸಗಣಿಯನ್ನು ಮಿಶ್ರ ಮಾಡಿ ಹಾಗೆ ನಾವು ಬಾಸ್ಕೆಟ್ ತುಂಬಿಸ್ತೀವಿ. ನಂತರ ಹಸಿ ಸಗಣಿಯನ್ನು ಬೆರೆಸಿ ನೀರು ಮಾಡಿ ಅದನ್ನು ನೀರನ್ನು ಉಯ್ತೇವೆ ಗಿಡಕ್ಕೆ. ಆಗ ಅದನ್ನು ಸ್ವಲ್ಪ ಚೆನ್ನಾಗಿ ಬೆಳೀತದೆ ಅಂತ ಹೇಳಿ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಅಂದ್ರೆ ನಾಟಿ ಮಾಡೋ ತನಕ ರಾಸಾಯನಿಕ ಗೊಬ್ಬರ ಹಾಕೋದಿಲ್ವಾ? ಇಲ್ಲ, ಹಾಕೋದಿಲ್ಲ. ಸಗಣಿಯನ್ನ ನೀರಿನಲ್ಲಿ ಬೆರೆಸಿ ಅದನ್ನು ಬಗ್ಗಡವನ್ನ ಎಷ್ಟು ದಿನಕ್ಕೊಂದ್ಸರಿ ಹಾಕ್ತೀರಿ? ಅದೊಂದು 10-15 ದಿವಸಕ್ಕೊಂದ್ಸತಿ ಅದರ ಇದನ್ನು ಗಂಜಲು ಸೇರಿದ್ರು ಒಳ್ಳೇದೇ, ದನದ್ದು ಚೆನ್ನಾಗಿ ಬರುತ್ತದೆ. ಒಳ್ಳೆ. ಆಮೇಲೆ ಬೆಳೆದಂಗೆಲ್ಲ ಗಿಡಗಳನ್ನ ನೋಡ್ತಾ ಇರಬೇಕು. ಒಳಗಡೆ ಸೇರಿರೋ ಗಿಡಗಳು ಸಣ್ಣವಾಗ್ಬಿಡ್ತವೆ, ಆಗಿಂದಾಗೆ ಗಿಡಗಳು ಎಲ್ಲವೂ ಚೆನ್ನಾಗಿ ಬೆಳೆಯೋ ರೀತಿಯಲ್ಲಿ ಹೇಗೆ ಕೆಲಸ ಮಾಡ್ತೀರಿ? ಅದನ್ನು ತಿಳಿದ್ರೆ ನಾವು ಸ್ವಲ್ಪ ಬೆಳೆದ ಹಾಗೇನೆ ನಾವು ಮಾಡೋದು. ಅಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾತ್ರ ನಮ್ಮ ಖರ್ಚಿಗೆ ತಕ್ಕ ನಾವು ಮಾಡ್ಕೊಳ್ಳೋದು. ತುಂಬಾ ದೊಡ್ಡದಾಗಿ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹತ್ರ ಹತ್ರ ಇದ್ದಿದ್ದನ್ನು ಸ್ವಲ್ಪ ಬೆಳೆದಾಗೆ ಸ್ವಲ್ಪ ಬೇರ್ಪಡಿಸ್ತಾ ಬರ್ತೇವೆ. ಆಗ ಅದು ಗಿಡಗಳು ಸ್ವಲ್ಪ ಅದಕ್ಕೆ ಗಾಳಿ ಸೇರ್ತವೆ ಅಲ್ಲ ಒಳಗಡೆ, ಗಾಳಿ ಸೇರುವಾಗ ಚೆನ್ನಾಗಿ ಬರ್ತದೆ. ಗಾಳಿ ಬೀಳ್ಬೇಕು, ಬಿಸಿಲೂ ಬೀಳ್ಬೇಕು, ಆಗ ಎಲೆಗಳು ಚೆನ್ನಾಗಿ ಬೆಳೀತವೆ, ತರ ವಿಶಾಲವಾಗಿ ಗಿಡ ಬೆಳೀತತೆ. ದೊಡ್ಡ ಪ್ಯಾಕೆಟ್ ನಲ್ಲಿ ಮೊದ್ಲೇ ಹಾಕೊಂಡ್ಬಿಡ್ತೀರೇನಲ್ವಾ? ದೊಡ್ಡ ಪ್ಯಾಕೆಟ್ ನಲ್ಲಿ ಹೌದು. ಒಂದ್ ವರ್ಷ ಆದ್ಮೇಲೆ ಕೆಲವೊಬ್ರು ಮಣ್ಣನ್ನ ಲೂಸ್ ಮಾಡಿ ಆಮೇಲೆ ಒಂದ್ ರೀತಿಲಿ ಬೇರ್ ಬರ್ಸಿ ಹಾಕೊಳ್ತಾರೆ, ನೀವೆಲ್ಲ ಹೇಗ್ ಮಾಡ್ತೀರಿ? ಎರಡು ವರ್ಷದ ಗಿಡಗಳನ್ನ ಹಾಕುವಾಗ ಕೆಲವು ಜನರು ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಅಡೆಯಿಂದ ಕಟ್ ಮಾಡಿ ಬೇರ್ಪಡಿಸಿ ಬೇರೆ ಜಾಗದಲ್ಲಿ ಇಡ್ತಾರೆ. ನಾವು ಆ ರೀತಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಒಂದ್ಸಲಿ ಅದೇ ಒಂದು ಜಾಗದಲ್ಲಿ ಇಟ್ಟರೆ ಅದನ್ನೇ ಮನೆ ಪಕ್ಕದಲ್ಲಿ ಮಾಡ್ಕೊಳ್ಳೋದು ಅಂಗಳದಲ್ಲಿ, ಅದೇ ತರ ನಾವು ಹಾಕೋದು, ನಾವು ಬೇರ್ ಕಟ್ ಮಾಡ್ಲಿಕ್ಕೆಲ್ಲ ಹೋಗೋದಿಲ್ಲ. ಅಕಾಲಿಕವಾಗಿ ಏನೇನೋ ಸಮಸ್ಯೆಗಳು ಬರ್ತವೆ, ಆರೋಗ್ಯದ ತೊಂದರೆಗಳು, ಇನ್ನೇನೇನೋ ಸಮಸ್ಯೆಗಳು, ಆದ್ರೂ ಕೃಷಿಗೆ ಬಂದ್ರಿ, ಆದರೂ ಧೃತಿ ಗಿಡದಲ್ಲೇ ಬೇಸಾಯದಲ್ಲಿ ಬೆಳ್ಕೊಂಡು ಬಂದಿರೋರು ಇದ್ದಾರೆ. ನೋಡಿ, ಮೊದಲು ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೆತನ ಹೇಗಿತ್ತು ಅಂತ ನೆನಪು ಮಾಡ್ಕೊಂಡ್ರೆ ಬಹಳ ಬೇಸರ ಅನ್ಸುತ್ತೆ, ಈಗ ಒಂಥರ ಖುಷಿ ಆಗ್ತದೆ. ಇದಕ್ಕೆ ನಿಮ್ಮ ಪರಿಶ್ರಮವೇ ನಿಮ್ಮ ಕೆಲಸಗಳೇ ಕಾರಣ ಅಂತ ನಾವು ಭಾವಿಸ್ಕೊಳ್ಬಹುದಲ್ವಾ? ಹೌದು, ಮಾಡಬಹುದು, ತೊಂದರೆ ಇಲ್ಲ. ಸ್ವಂತ ಮನೆ ಕಟ್ಟಿಸ್ಕೊಂಡಿದ್ರಿ, ಮತ್ತೆ ಮಕ್ಕಳನ್ನು ಓದಿಸಿದ್ರಿ, ಮತ್ತೆ ಮನೆಗೆ ಏನ್ ಬೇಕಾದ್ರೂ ಅದನ್ನೆಲ್ಲ ಮಾಡ್ಕೊಂಡಿದ್ರಿ, ಇದೆಲ್ಲದೂ ಕೃಷಿಯಿಂದಲೇ ನಿಮ್ಗೆ ಲಭ್ಯ ಆಗಿರೋದಲ್ವಾ? ಎಲ್ಲ ಕೃಷಿಯಿಂದನೇ, ಬೇರೆ ಯಾವುದು ನನಗೆ ಸೌಲಭ್ಯಗಳು ಇಲ್ಲ, ಕೃಷಿಯಿಂದನೇ ಆಗಿರುವಂತಹ ಸೌಕರ್ಯ. ಚಿಕ್ಕವರಿದ್ದಾಗ್ಲಿಂದ ಹಸುಗಳನ್ನ ಸಾಕೋಂತ ಬಂದಿದ್ದೀರಾ? ಚಿಕ್ಕವರಿದ್ದಾಗಲೇ ನಾನು ಹಸುಗಳನ್ನ ಸಾಕ್ತಾ ಬಂದಿದ್ದೇನೆ. ಯಾವಾಗ್ಲೂ ಎರಡು ನಾಲ್ಕು ಆರು ಈ ತರ ಇಟ್ಕೊಂಡು ಬಂದಿರಾ, ಅಥವಾ ಎರಡೇ ಎರಡು ಸಾಕಂತ ಅನ್ಕೊಂಡು ಸಾಕೋಂತ ಬಂದಿದ್ರೆ ಹೇಗೆ? ಮೊದಲೆಲ್ಲ ಸ್ವಲ್ಪ ಇಲ್ಲಿ ಫ್ಯಾಮಿಲಿ ಅವರೆಲ್ಲ ಹಸು ದನಗಳೆಲ್ಲ ಸಾಕ್ತಾ ಇದ್ರು, ಈಗ ಯಾರ ಹತ್ರನೂ ಇಲ್ಲ. ಈಗಲೂ ಒಂದು ಎರಡು ಮೂರು ಕಡೆಯಲ್ಲಿ ಮಾತ್ರ ಒಂದು ಎರಡು ಇದೆ ಅಷ್ಟೇ, ಎತ್ತುಗಳು ಯಾವ್ದು ಇಲ್ಲ, ಬರೀ ಹಸುಗಳು ಮಾತ್ರ. ಎಷ್ಟೋ ಜನ ಹೇಳ್ತಾರೆ ಕಷ್ಟ ಸಾಕೋದು, ಜನ ಇಲ್ಲ, ಜಾಗ ಇಲ್ಲ ಅಂತ ಅನ್ಕೊಂಡು. ನೀವು ಇಟ್ಕೊಂಡಿದ್ರಿ, ಎಂತ ಹಸುಗಳು ಮತ್ತೆ ಹೇಗೆ ಸಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಅದಕ್ಕೆ ಹುಲ್ಲು ಮೇವು ಮತ್ತೊಂದು ಮಗದೊಂದನ್ನು ಹೇಳಿ. ಅದಂತ ಹೇಳಿದ್ರೆ ಈಗ ಸ್ವಲ್ಪ ಏನು ಗದ್ದೆ ಎಲ್ಲ ಸ್ವಲ್ಪ ಹಡ್ಲು ಬಿಟ್ಟಿದ್ದೇವೆ, ಎಲ್ಲೂ ತೋಟ ಯಾರು ಮಾಡ್ಲಿಲ್ಲ, ಅದು ಯಾವಾಗ ರೂಢಿ ಆಗುತ್ತೋ ಅಷ್ಟರವರೆಗೆ ಇರುತ್ತದೆ. ಮತ್ತೆ ನಂತರ ನಮಗೂ ಈಗ ಪ್ರಾಯ ಆಗ್ತಾ ಬಂತು, ಈಗ 60 ದಾಟದು ನಮಗೆ, 60 ದಾಟುವಾಗ ಇನ್ನು ಅದರ ನಂತರ ಇನ್ನು ಏನ್ ಮಾಡಿದ್ರು, ನಮ್ಮ ಆರೋಗ್ಯ ಎಷ್ಟರವರೆಗೆ ಚೆನ್ನಾಗಿರುತ್ತದೆ ಅಷ್ಟರವರೆಗೆ ಒಂದು ಎರಡು ಹಸ ಇದೆ, ಅದನ್ನು ನೋಡ್ಕೊಂಡು ಇಲ್ಲಿ ದಾರಿಲಿ ಬರುವಾಗ ಈಗ ನೀವೇ ನೋಡಿದಿರಿ, ಬರುವಾಗ ಹುಲ್ಲು ಎಷ್ಟಿದೆ ರೋಡ್ ಸೈಡ್ ಅಲ್ಲಿ, ಅದನ್ನೆಲ್ಲ ಈಗ ನೀವು ಬರುವಾಗ ನಾನು ಹುಲ್ಲು ಕಡಿತಾ ಇದ್ದೆ, ನನ್ನನ್ನು ನೀವು ನೋಡಿದಿರಿ, ಕಂಡು ಮಾತಾಡಿಸಿದ್ರಿ ಯಾರು ಏನು ಅಂತೇಳಿ, ಹಾಗೆ ನಾನು ವಿಚಾರಿಸ್ಕೊಂಡು ನಮ್ಮ ಜೊತೆಯಲ್ಲಿ ನೀವು ಬಂದ್ರಿ, ಹಾಗಾಗಿ ಹುಲ್ಲು ಆ ತರ ಎಲ್ಲ ಬಂದು ನಾನು ಒಂದೆರಡು ಹಸುಗಳನ್ನು ಸಾಕ್ತಾ ಇದ್ದೇನೆ. ಎಂತ ಹಸುಗಳು, ಹೆಸರು ಏನಿದೆ? ಅದು ಇದು ಸಿಂಧಿ ಹಸು. ಹಾಲು ಮನೆಗಾಗಿ ಮತ್ತು ಮಾರಾಟಕ್ಕೂ ಸಿಗುತ್ತಾ, ಅಥವಾ ಇಲ್ಲೇ ಉಪಯೋಗಿಸಿಕೊಂಡು ನೀವು ಹೊರಗಡೆ ಹೋಗಿ ಮಾರಾಟ ಮಾಡದಂಗೆ ನೋಡ್ಕೊಳ್ತೀರಾ, ಅಥವಾ ಏನು ವ್ಯವಸ್ಥೆ ಮಾಡ್ಕೊಂತೀರಿ? ನನಗೆ ಬೆಳಿಗ್ಗೆ ಹಾಲು ಎದ್ದು ಕರೆದು ಬಿಟ್ಟು ಹಾಲು ಕರೆದು ಹಾಲಿಯ ನಮ್ಮ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಕೊಟ್ಟು ಬರ್ತೇನೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಕೊಡ್ತೇನೆ, ಹಾಗೆ ಒಂದು 4-5 ಲೀಟರ್ ಹಾಲು ನಾನು ಕೊಟ್ಟು ಬರ್ತಾ ಇರೋದು. ಬಿದ್ದಪ್ಪನವರೇ, ನೀವು ಹುಲ್ಲನ್ನು ಹತ್ಕೊಂಡು ಬರುವಾಗ ನೋಡ್ತಾ ಇದ್ವಿ, ನಿಮಗೆ 60 ವಯಸ್ಸಾಗಿದೆ ಅಂತ ಅನ್ಸೋದಿಲ್ಲ. ಯುವಕರ ತರ ಇದಾರೆ, ಒಂಥರ ಕ್ರೀಡಾಪಟು ನಿಂತೆ ಲವಲವಿಕೆಯಿಂದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಿ, ಆ ತರ ವ್ಯಕ್ತಿತ್ವ ಕೃಷಿಯಲ್ಲಿನೂ ಅನೇಕರಲ್ಲಿ ಇದೆ, ಇರಬೇಕು, ಅದು ಒಳ್ಳೇದು ಅಲ್ವಾ? ಈಗ ನೀವು ಕ್ರೀಡೆ ಅಂತ ಹೇಳ್ತಿದ್ದೀರಿ, 35 ಮೇಲ್ಪಟ್ಟು ಈಗ ಎಷ್ಟೋರೆಗೆ ನಮ್ಮ ಪ್ರಾಯ ಆಗುವವರೆಗೆ ನಮ್ದು ಇದೆ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಂತೇಳಿ, ಅದರಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು. ಅದಕ್ಕೆ ನಾನು ಬೆಳಿಗ್ಗೆ ಹಾಲು ತಗೊಂಡು ಹೋಗುವಾಗ ನಾನು ರನ್ನಿಂಗ್ ಮಾಡ್ತಾ ಹೋಗೋದು, ಬರುವಾಗ ರನ್ನಿಂಗ್ ಮಾಡ್ತಾ ಬರ್ತೇನೆ, ನಮ್ಮ ದಾರಿ ತಿರುಗುವ ಅಲ್ಲಿಗೆ ಎತ್ತುವಾಗ ನಾನು ಹುಲ್ಲು ಕೊಯ್ದುಕೊಂಡು ಮನೆಗೆ ಹೋಗೋದು, ಪುನಃ ಸಾಯಂಕಾಲ ಯಥಾ ಪ್ರಕಾರ ಮಾಮೂಲು ಒಂದು 4-5 ಕಿಲೋಮೀಟರ್ ರನ್ನಿಂಗ್ ಮಾಡಿ ಬರ್ತೇನೆ. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ರ? ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಗುಜರಾತ್ನಲ್ಲಿ ಹೋಗಿ ಅಲ್ಲಿ ಇಂಡಿಯಾಕ್ಕೆ ಪ್ಲೇಸ್ ಮಾಡಿದೆ. 10,000 ಓಡಿದ್ದೇನೆ, ಫಸ್ಟ್ ಪ್ಲೇಸ್ ಮಾಡಿದ್ದೇನೆ. 5,000 ಓಡಿದ್ದೇನೆ, ಫಸ್ಟ್ ಪ್ಲೇಸ್ ಮಾಡಿದ್ದೇನೆ. 1,500 ಫಸ್ಟ್ ಪ್ಲೇಸ್ ಮಾಡಿ ಕರ್ನಾಟಕ ರಾಜ್ಯಕ್ಕೂ ಕೊಡಗು ಜಿಲ್ಲೆಗೂ ನಮ್ಮ ಗ್ರಾಮಕ್ಕೂ ಒಂದು ಹೆಸರೊಂದು ತಂದಿದ್ದೇನೆ. May 12 ಅದು ಕಲ್ಕತ್ತಾದಲ್ಲಿ ಇದ್ದಿದ್ದು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ, ಅದನ್ನು ಈಗ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಅದಕ್ಕೆ ನಾನು ಭಾಗವಹಿಸಲು ನಾನೀಗ ಹೊರಟು ನಿಂತಿದ್ದೇನೆ. ಖುಷಿ ಆಗ್ತದೆ, ಕೃಷಿಕರು ಸಹ ಕೆಲಸ ಮಾಡ್ತಾ ಮಾಡ್ತಾರೆ ಕ್ರೀಡಾ ಆಸಕ್ತಿಯನ್ನು ಬೆಳೆಸ್ಕೊಳ್ಬಹುದು ಅಂತ. ನೋಡಿ ಹೇಳ್ತಾ ಇದ್ರೆ, ಹಾಲು ತೆಗೆದುಕೊಂಡು ಹೋಗುವಾಗ್ಲೇ ಓಡ್ತಾ ಇರೋದು, ಮತ್ತೆ ಬರುವಾಗ ಓಡ್ಕೊಂತ ಬರೋದು, ಕೆಲಸನೂ ಆಯ್ತು, ಈ ಕಡೆ ಅಭ್ಯಾಸನೂ ಆಯ್ತು. ನಮ್ಗೆ ವಯಸ್ಸಾಯ್ತು ಅಂತ ಅನ್ಕೊಂಡು ಚಿಂತೆ ಮಾಡ್ಕೊಂತ ಕುತ್ಕೋಬಾರದು. ವಯಸ್ಸಾದ್ರೂ ಅದಕ್ಕೆ ತಕ್ಕಂತ ನಾವು ಕೆಲಸ ಮಾಡ್ತಾ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಹುರುಪು ಹಾಗೆ ಮುಂದುವರಿತಾ ಇರುತ್ತೆ. ಬಿದ್ದಪ್ಪನವ್ರೇ, ತೋಟ ಹೇಗಿರ್ಬೇಕಂತ ನೀವು ಬಹಳ ಸಣ್ಣ ಪ್ರಾಯದಿಂದಲೇ ಅರ್ಥವರು, ಎಷ್ಟು ಅಂತರದಲ್ಲಿ ನೀವು ಕಾಫಿ ಗಿಡಗಳನ್ನ ಹಾಕೊಂಡಿದ್ರಿ, ಎಷ್ಟು ಅಂತರ ಇದ್ರೆ ಒಳ್ಳೇದಂತ ಹೇಳ್ತೀರಿ? ನಾವು ಹೇಳಿದ್ರೆ ಈಗ ರೋಬಸ್ಟಕ್ಕೆ ಈಗೀಗ ಹೊಸ ಹೊಸ ಸೆಲೆಕ್ಷನ್ ಗಿಡಗಳು ಬರ್ತವೆ, ಅದನ್ನು 7 ಒಂದು ಗಿಡ ಹಾಕ್ತಾರೆ, ಡಾರ್ಫ್ ಅಂತೇಳಿ. ನಂತರ ಹಳೆ ಕಾಲದ ಪೆರೇಡಿಯನ್ ಅದಂತ, ಅದು ನಮ್ದು ಹಳೆ ತೋಟ, 10 ರೋಬಸ್ಟ್ ಹಾಕಿರೋದು. ಓಲ್ಡ್ ರೋಬಸ್ಟ್ ಅನ್ನ 10 ಅಂತರದಲ್ಲಿ ಹಾಕೊಂಡ್ರೆ ಒಳ್ಳೇದು, ಮತ್ತೆ ಇತ್ತೀಚಿನ ತಳಿಗಳು 7-8 ಹಾಕೊಂಡ್ರೆ ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಹೌದು, ಈಗಿನ ತಳಿಗಳು ಆ ಗಿಡದ ಹಾಗೆ ಬರುವುದಿಲ್ಲ, ಈಗ ಅದು ಸಾಧಾರಣ ಸಣ್ಣದಾಗಿಯೇ ಬರುವುದು. ಅರಬಿಕೆ ತರ ಬರುತ್ತೆ. ಹಸುಗಳನ್ನ ನೀವು ಮೇಯಿಸ್ತಿರಲ್ಲ, ಹೊರಗಡೆ ಬಿಟ್ಟು ಮೇಯಿಸ್ಕೊಂಡು ಬರ್ತೀರಾ ಅಥವಾ ಯಾವಾಗ್ಲೂ ಕಟ್ಟೆ ಹಾಕಿ ಹುಲ್ಲು ಹಾಕ್ತೀರಾ ಹೇಗೆ? ಈಗ ಹಸುಗಳನ್ನು ಬಿಡುವುದು ಅಂತ ಹೇಳಿದ್ರೆ ನನಗೆ ಎರಡು ಹಸ ಇದೆ, ಅದನ್ನು ನಾನು ಎಂತ ಮಾಡು ಅಂತ ಹೇಳಿದ್ರೆ ಗದ್ದೆಯಲ್ಲೆಲ್ಲ ಹಡೋದು, ಇನ್ನು ಆ ಕಡೆ ಕಡೆ ಎಲ್ಲೂ ಹೋಗೋದಿಲ್ಲ, ಅಲ್ಲಿ ಬಿಟ್ರೆ ಅಲ್ಲಿ ಮೇಯ್ಕೊಂಡು ಅವು ಬರ್ತವೆ. ಬೆಳಿಗ್ಗೆ ಹೊಡ್ಕೊಂಡು ಹೋದ್ರು ಸಾಯಂಕಾಲ ತನಕ ಅಲ್ಲಿ ಮೇಯ್ತಾ ಇರ್ತವೆ, ಆಮೇಲೆ ನೀವು ಕೆಲಸ ಮುಗಿಸ್ಕೊಂಡು ಹೋಗಿ ಹೊಡ್ಕೊಂಡು ಬರ್ತೇವೆ. ಕಷ್ಟ ಅಂತ ಅನ್ಕೊಂಡ್ರೆ ಯಾವ ಕೆಲಸನೂ ಸರಿಗಾಗಲ್ಲ, ಇಷ್ಟಪಟ್ಟು ಮಾಡಿದ್ರೆ ಎಂತ ಕಷ್ಟದ ಕೆಲಸಗಳು ಸಲೀಸಾಗಿ ಸಾಕ್ತಾ ಇರ್ತಾವಲ್ವಾ? ಹೌದು, ನಿಜ ನಿಜ. ನಿಮ್ಮ ಶ್ರೀಮತಿಯವರು ಅವರ ಸಹಭಾಗಿತ್ವ, ಅವರ ಕಾರ್ಯತತ್ಪರತೆ ಬಗ್ಗೆ ಉಲ್ಲೇಖ ಮಾಡಿ, ನಿಮ್ಮ ಮನೆತನದ ಬೆಳವಣಿಗೆಯಲ್ಲಿ ಅವ್ರ ಪಾತ್ರ ಇದೆ ಅಲ್ವಾ? ಹೌದು ಹೌದು. ಅವರ ಹೆಸರೇನು, ಅವ್ರು ಎಲ್ಲಿಯವರು, ಮತ್ತೆ ಅವರ ಆಸಕ್ತಿ ಕೃಷಿಯಲ್ಲಿ ಹೇಗಿದೆ? ನಾನು ಬಾಲಿಬೆಟ್ಟದಿಂದ ಮದುವೆ ಆಗಿರೋದು, ಮಾಳಿಟ್ಟಿರ ಮನೆ ಅಂತೇಳಿ, ಅವ್ರ ಹೆಸರು ವಿಲೀನ ಅಂತೇಳಿ, ಅವರು ನಮ್ಮ ಜೊತೆಯಲ್ಲೇ ಕೆಲಸಕ್ಕೆ. ಹೇಳ್ತಾರೆ ಎಷ್ಟೋ ಜನ, ಏನು ನನ್ನ ಶ್ರೀಮತಿನೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಿಂದ ನಾವು ಈ ಮಟ್ಟಕ್ಕೆ ಬಂದ್ವಿ ಅಂತ ಅನ್ಕೊಂಡು. ನಿಮ್ ಕುಟುಂಬದಲ್ಲೂ ಹಾಗೆ ಇದೆಲ್ವಾ? ಹೌದು, ಚೆನ್ನಾಗಿದೆ, ತೊಂದರೆ ಇಲ್ಲ. ಒಟ್ಟು ಕಾಫಿ ಈಗ ಎಷ್ಟು ಸಿಗ್ತಾ ಇದೆ? ಕಾಳು ಮೆಣಸು ಮತ್ತೆ ಇತರೆ ಒಳ ಬೆಳೆಗಳ ಬಗ್ಗೆ ಉಲ್ಲೇಖ ಮಾಡಿ. ಕಾಳು ಮೆಣಸು ಅಂತ ಹೇಳಿದ್ರೆ ಸ್ವಲ್ಪ ಇತ್ತು ಮೊದಲು, ಈಗೆಲ್ಲ ಬಳ್ಳಿಗಳೆಲ್ಲ ಸತ್ತೋಗಿವೆ. ಆ ಫ್ಲಡ್ ಬಂದು 18ರಲ್ಲಿ ಆಗ ಸುಮಾರು ಬಳ್ಳಿಗಳಿತ್ತು, ಎಲ್ಲ ಹೋಯ್ತು. ಹೆಚ್ಚು ಕಮ್ಮಿ ಅಂದ್ರೆ ನನ್ನ ಏರಿಯಾದಲ್ಲಿ ನಾನೊಂದು 200 ಕೆಜಿ ಅಷ್ಟು ಕೊಯ್ದಿದ್ದೇನೆ, ಅದರ ಮೇಲೆ ಕೊಯ್ಲಿಕ್ಕೆ ಆಗಲಿಲ್ಲ. ಈಗ ಇನ್ನೂ ಕಡಿಮೆ ಆಗೋದಿಲ್ಲ, ಬಳ್ಳಿಯೇ ಬರೋದಿಲ್ಲ ನಮ್ಮಲ್ಲಿ. ಅದು ಯಾಕೆ ಅಂತ ಹೇಳಿದ್ರೆ ಇಬ್ಬನಿ ಒಳವಾಡಿ ಗ್ರಾಮಕ್ಕೆ ಹಿಮ ಬೀಳೋದ್ರಿಂದ ಇಲ್ಲಿ ಬಳ್ಳಿ ನಿಲ್ಲೋದು ಕಷ್ಟ. ಅದರಿಂದ ಬರ್ತದೆ, ಅದು ಸತ್ಯ ಬರೋದಿಲ್ಲ ಗಿಡ, ಯಾಕೆಂತ ಗೊತ್ತಾಗೋದಿಲ್ಲ. ಅದು ಆದ್ರೂ ಪ್ರಯತ್ನ ಮಾಡ್ತಾ ಇದ್ರಿ, ಸ್ವಲ್ಪನಾದ್ರೂ ಸಿಗುತ್ತೆ. ಕಾಫಿ ಚೆನ್ನಾಗಿ ಬರುತ್ತೆ ಅಲ್ವಾ? ಕಾಫಿ ಇದ್ದು ತೊಂದರೆ ಇಲ್ಲ, ಅದು ನಾವು ಯೋಚನೆ ಮಾಡಿದಷ್ಟು ನಮ್ಮ ಪ್ರಯತ್ನ ಅದು. ಈಗ ಮಳೆ ಇಲ್ಲ, ಹೂವೆಲ್ಲ ಬಾರಿ ಚೆನ್ನಾಗಿ ಬಂದಿತ್ತು. ಈಗ ನೋಡ್ಬೇಕಾದ್ರೆ ಎಲ್ಲ ಕಪ್ಪು ಕಪ್ಪು ಕಪ್ಪು ಬರ್ತಾ ಉಂಟು. ಈಗ 4-5 ದಿವಸದಿಂದ ಗುಡುಗು ಸಿಡಿಲು ಅಲ್ಲದೆ ಮಳೆನೇ ಬರ್ತಾ ಇಲ್ಲ. 2 ಸೆಂಟ್ ಬರ್ತದೆ, 3 ಸೆಂಟ್ ಬರ್ತದೆ, ಹೋಗ್ತದೆ. ಒಳ್ಳೆ ಬಿಸಿಲು, ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಈ ಹೂವಿನ ಲೆಕ್ಕದಲ್ಲಿ ನಮಗೆ ಕಾಫಿ ಅಷ್ಟಾಗ್ತದೆ ಇಷ್ಟಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ತರ ಆಗಿದೆ. ನೀರಿನ ಆಶಯ ಹೇಗಿದೆ ನಿಮಗೆಲ್ಲ? ನೀರು ಹೊಡಿಬಹುದು, ನಮಗೆ ತೊಂದರೆ ಇಲ್ಲ. ನಾನು ನೀರು ಹೊಡಿತಾ ಇದ್ದೆ, ಅಷ್ಟರೊಳಗೆ ಮಳೆ ಬಂತ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ನಿರಂತರವಾಗಿ ಕಾಫಿ ತೋಟದಲ್ಲೇ ಕೃಷಿಯಲ್ಲಿ ಕೆಲಸಗಳಿದ್ದೆ. ಕಾಫಿ ತೋಟ ಚೆನ್ನಾಗಿರ್ಬೇಕು, ಬೆಳೆಯಿಂದ ಒಳ್ಳೆ ಇಳುವರಿ ಬರಬೇಕಂತಂದ್ರೆ ಏನು ಕೆಲಸ ಮಾಡ್ಬೇಕಂತ ಹೇಳ್ತೀರಿ ನಿಮ್ಮ ಅನುಭವದ ಮೂಲಕ? ಮಾಡಬಹುದು, ತೊಂದರೆ ಇಲ್ಲ. ನಮಗೆ ಮಳೆ ಬೆಳೆ ಚೆನ್ನಾಗಿ ಬಂದ್ರೆ ನಮ್ಮದು ಒಂದು ರೈತಾಪಿ ಜೀವನದಲ್ಲಿ ಒಳ್ಳೆ ಸುಖ ಅಂತ ಹೇಳಿ ನನ್ನ ಅನಿಸಿಕೆ. ಕಾಫಿ ತೋಟಕ್ಕೆ ಹಾಕುವ ಗೊಬ್ಬರ ಮತ್ತೆ ಇತರೆ ಕೆಲಸಗಳ ಬಗ್ಗೆ ಉಲ್ಲೇಖ ಮಾಡಿ. ಕಾಫಿ ತೋಟಕ್ಕೆ ಗೊಬ್ಬರ ಅಂತ ಹೇಳಿದ್ರೆ, ನಾನು ನನ್ನ ಹಸುವಿನ ಗೊಬ್ಬರವನ್ನು ವರ್ಷಕ್ಕೆ ಒಂದು 2 ಪಿಕಪ್ ಸಗಣಿ ಸಿಗುತ್ತೆ, ಅದನ್ನು ನಾನು ಒಂದೊಂದು ಪಟ್ಟೆಗಾಗಿ ನಾನು ಹಾಕ್ತೇನೆ, ಹಾಕ್ತಾ ಬರ್ತೇನೆ. ನಾನು ತಪ್ಪದೆ ಸಗಣಿ ಗೊಬ್ಬರವನ್ನು ಹಾಕ್ತೀರಿ, ರಾಸಾಯನ ಗೊಬ್ಬರವನ್ನು ಕೊಡ್ತೀರಲ್ಲ? ಅದನ್ನು ಬೆರೆಸಿಕೊಡ್ತೇನೆ ನಾನು. ಅದು ಹಾಕದಿದ್ರೆ ಆಗೋದಿಲ್ಲಲ್ಲ, DAP ಪೊಟ್ಯಾಸಿಯಂ ಯೂರಿಯಾ ಹಿಂಗ್ ಮಿಕ್ಸ್ ಮಾಡಿ ಕೊಡೋದು. ಹೇಗೆ ಸಗಣಿ ಗೊಬ್ಬರ ಹಾಕುವಾಗ್ಲೇ ಕೊಟ್ಬಿಡ್ತೀರಾ ಅಥವಾ ಅದನ್ನ ಪ್ರತ್ಯೇಕ ಕೊಡ್ತೀರಾ? ಸಗಣಿ ಗೊಬ್ಬರ ಮೊದಲು ಹಾಕ್ತೇನೆ, ಈಗ ಅಂದ ಹಾಕಿ ಆಯ್ತು, ಇನ್ನು ಮಳೆ ಹೊಡೆಯುವಾಗ ರಾಸಾಯನಿಕ ಗೊಬ್ಬರ ಕೊಡುವುದು. ಕಾಫಿ ತೋಟದಲ್ಲಿ ಕಿತ್ತಳೆ ಎಷ್ಟು ಗಿಡಗಳಿದಾವೆ, ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ, ಹೇಗಿದೆ? ಕಿತ್ತಳೆ ಇದೆ, ಅದು ಈಗ ಸ್ವಲ್ಪ ಎಲ್ಲ ಬಂದಲಿಕ್ಕೆಲ್ಲ ಬಂದು ಎಲ್ಲ ಹೋಗ್ಬಿಟ್ಟಿದೆ, ಕಡಿಮೆ ಈಗ. ಅದನ್ನ ನಮಗೆ ಸಿಗೋದಿಲ್ಲ, ಮಂಗನ ಕಾಟ ಜಾಸ್ತಿ, ಬಾಳೆ ಅಷ್ಟೇ ಸಿಗೋದಿಲ್ಲ. ಒಂದು ಸ್ವಲ್ಪ ಸಪೋಟ ಒಂದು ಉಂಟು, ಸ್ವಲ್ಪ 2000 ಕೆಜಿ ಸಪೋಟ ಆಯ್ತು, ಅದನ್ನು ನಾನು ಸೇಲ್ ಮಾಡಿದೆ. ಸಿಕ್ಕರು ಸಿಗ್ಲಿಲ್ಲದ್ರು ಬೆಳೆ ಮಾಡ್ತಾ ಇರ್ತೀರಿ, ಯಾವಾಗ ಒಂದ್ಸರಿ ಅನುಕೂಲಕ್ಕೆ ಬರುತ್ತೆ. ಕಿತ್ತಳೆ ಮನೆ ಬಳಕೆಗಾಗಿ, ಹೀಗೆ ಆತ್ಮೀಯರಿಗೆ ನೆಂಟರಿಗೆ ಕೊಡ್ಬೋದು, ಬಾಳೆಹಣ್ಣು ಅಷ್ಟೇ. ಮತ್ತೆ ಅವಕಾಶ ಸಿಕ್ಕಾಗ ಈ ಸಮಸ್ಯೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಂದಿಗಳು ಮತ್ತು ಕೋತಿಗಳ ಹಾವಳಿ ಸಖತ್ತಿದೆ ಅಂತ, ಹೇಗೆ ಹಾನಿ ಮಾಡ್ತದೆ ಹೇಳಿ? ಹಂದಿಗಳು ಬಂದು ಗೊನೆ ಹೋದ್ಮೇಲೆ ಅದನ್ನ ಬುಡಕ್ಕೆ ಬಂದು ಗುದ್ದೋದು, ಗುದ್ದಿ ಬಿಟ್ಟು ಅದನ್ನ ಬೀಳಿಸಿಬಿಟ್ಟು ಬಂದು ತಿಂದುಬಿಡೋದು ಬಾಳೆಹಣ್ಣು. ಮಂಗಗಳು ಅಷ್ಟೇ, ಮೊನ್ನೆ ಹೋಗಿ 10-15 ದಿವಸ ಆಯ್ತು ಅಂತ ಹೇಳಿದರೆ ಆ ಬಾಳೆ ಅಲ್ಲಿ ಇಷ್ಟಿಷ್ಟೇ ದಪ್ಪ ಇರೋದು, ಅದನ್ನೆಲ್ಲ ತಿಂದು ಬಿಡುದು, ಮತ್ತೆ ಅದರ ಬಾಲ ಮಾತ್ರ ಬಾಕಿ, ಹಾಗೆ ಮಾಡ್ತದೆ. ಈಗ ಉಪದ್ರ ಅಂತ ಹೇಳಿದ್ರೆ ಕೋತಿ ಕಾಡು ಹಂದಿ, ಅದೆರಡೇ. ಇಲ್ಲಿ ಆನೆಗಳೇನು ಅಷ್ಟಾಗಿ ಬಂದು ತೊಂದರೆ ಕೊಟ್ಟಿರೋದು ಇಲ್ಲ ಅಂತ ಅನ್ಸುತ್ತಲ್ವಾ? ಇದು ಅಪರೂಪ, ನಮ್ಮ ಈ ಕಡೆಗೆ ಬರುವುದು ಅಪರೂಪ. ನಮ್ಮ ಸಿಂಕೋನ ಕಡೆಯಿಂದ ಆಚೆ ಬದಿಗೆ ಸ್ವಲ್ಪ ಕಡಗದಾಳು ಸೈಡಿಗೆ ಸ್ವಲ್ಪ ಆನೆಗಳಲ್ಲಿ ಹುಟ್ಟಿ ಸ್ವಲ್ಪ ಇದೆ, ಅದು ಈ ಕಡೆ ಬರುವುದು ನಮ್ಮ ದೇವರ ಪುಣ್ಯ. ಈಗ ಹಂದಿ ಮತ್ತು ಕೋತಿಗಳ ಹಾವಳಿ ಎಷ್ಟು ವರ್ಷಗಳಿಂದಿದೆ, ಮತ್ತೇನಾದರೂ ಹತೋಟಿಗೆ ಕ್ರಮಗಳನ್ನ ಹುಡುಕೊಂಡಿದ್ರೆ ಹೇಗೆ? ಕೇವಲ ಅಂದ್ರೆ ಕೋತಿಗಳು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇತ್ತು, ಈಗ ನೋಡಿದರೆ ಗುಂಪು ಗುಂಪಾಗಿ 2-3 ಬ್ಯಾಚು ಒಂದೊಂದು ಬದಿಯಿಂದ ಒಂದೊಂದು ಬದಿಗೆ ಬರ್ತವೆ. ಈಗ ವಿಪರೀತವಾಗಿ ಕೋತಿಗಳ ಹಾವಳಿ ಜಾಸ್ತಿ, ಹಂದಿಯೂ ಹಾಗೇನೆ ಬೇಟೆಯಾಡ್ಲಿಕ್ಕೆ ಬಿಡುವುದಿಲ್ಲ. ಆತರ ಫಾರೆಸ್ಟ್ ಅವರು ಸಮಸ್ಯೆ, ಇಲ್ಲಿ ಒಂದು ಗುಂಡು ಎಲ್ಲಾದ್ರೂ ಹಾರ್ತು ಅಂತ ಹೇಳಿದ್ರೆ ಅಲ್ಲಿಗೆ ಮೆಸೇಜ್ ಹೋಯ್ತು, ಓ ಇಲ್ಲಿ ಯಾರೋ ಗುಂಡು ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ. ಆದ್ರೂ ಈಗ ಬರ್ದಂಗೆ ಬಂದ್ರು ತೊಂದರೆ ಕೊಡದಂಗೆ ಏನಾದ್ರೂ ಉಪಾಯಗಳನ್ನ ಕಂಡ್ಕೊಂಡಿದ್ರ? ಈ ಕೆಲವೊಬ್ರು ಮರಗಳ ಸುತ್ತಮುತ್ತ ಅಥವಾ ತೋಟದ ಸುತ್ತಮುತ್ತ ಹಳೆ ಸೀರೆ ಕಟ್ತಾರೆ, ಶೇಡ್ ನೆಟ್ ಕಟ್ತಾರೆ, ಚೀಲಗಳು ಕಟ್ತಾರೆ, ಮತ್ತಿನ್ನು ಬೇರೆ ಬೇರೆ ರೀತಿ ಸಲಕರಣೆಗಳನ್ನ ಸದ್ದು ಮಾಡಿ ದೂರ ಇಡ್ತಾರೆ, ಹೀಗೆ. ಅದಕ್ಕೇನು ಕೆಲವರು ಒಬ್ಬೊಬ್ರು ಹೇಳ್ತಾರೆ ಅವರ ಅಭಿಪ್ರಾಯ ಮಟ್ಟದಲ್ಲಿ, 2 ಕವೇ ಉರಿ ಅದಕ್ಕೆ ಒಂದು ಹಗ್ಗ ಕಟ್ಟಿ ಬೀರ್ ಬಾಟ್ಲ್ ಅನ್ನು ಹತ್ರ ಹತ್ರ ಕಟ್ಟಿದರೆ ಅದು ಒಂದಕ್ಕೊಂದು ತಾಗುವಾಗ ಸದ್ದು ಕೇಳ್ತದೆ, ಆಗ ಹಂದಿಗಳು ಬರೋದಿಲ್ಲ ಅಂತ ಹೇಳಿ. ಅದೆಲ್ಲ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸುಮಾರು ದಾರಿಗಳಿದ್ದಾವೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಹುಡುಕಿಯಂತ ಹೋಗ್ಬೇಕು, ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಸಿಕ್ಕಷ್ಟು ಸಿಗ್ಲಿ ಅನುಕೂಲ. ಇವುಗಳಿಂದಲೂ ದೂರ ಇಡ್ಬಹುದು, ಮತ್ತೆ ಅವು ಬೇರೆ ದಾರಿಗಳನ್ನು ಹುಡುಕೊಳ್ತವೆ. ಕಿತ್ತಳೆ ಮತ್ತು ಬಾಳೆ ಸಪೋಟ ಇದನ್ನು ಸ್ವಲ್ಪ ಮಾರಾಟ ಮಾಡ್ತೀರಿ, ಮೇಲ್ ಖರ್ಚಿಗೆ ಅನುಕೂಲಕ್ಕೆ ಬರುತ್ತಲ್ವಾ? ಆಗುತ್ತೆ ಆಗುತ್ತೆ, ತೊಂದರೆ ಇಲ್ಲ ಆಗುತ್ತೆ. ಈಗ ಬಾಳೆ ಸಿಕ್ಕರೆ, ಕಿತ್ತಳೆ ಸಿಕ್ಕರೆ, ಸಪೋಟ ಇದನ್ನೆಲ್ಲ ನೀವೇ ಹೋಗಿ ಮಡಿಕೇರಿಗೆ ಮಾರಾಟ ಮಾಡ್ಕೊಂಡ್ ಬರ್ತೀರಾ, ಅಥವಾ ಯಾರಾದ್ರೂ ಇಲ್ಲಿ ಬಂದು ವ್ಯಾಪಾರಸ್ಥರು ತೆಗೆದುಕೊಂಡು ಹೋಗ್ತಾರೆ? ಹೇಗೆ ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಬಾಳೆಗೆಲ್ಲ, ಹಾಗೆ ಉಂಡಿಯಾಗಿ ಕೊಡ್ತೇನೆ ನಾನು. ಇಲ್ಲ ಅಂದ್ರೆ ಈಗ ಸಪೋಟ ಹಣ್ಣನ್ನೆಲ್ಲ ಎಂತ ಅಂತ ಹೇಳಿದ್ರೆ, ಈ ವರ್ಷ ನಾನು ಮಾಡಿರೋದು ಕಾಫಿ ಕುಯ್ಲಿಗೆ ಬಂದವರೇ ನನಗಿಷ್ಟು ಕೆ ಜಿ ಬೇಕು, ನನಗಿಷ್ಟು ಕೆ ಜಿ ಬೇಕು ಅಂತೇಳಿ ಅವರೇ ಕಾಫಿ ಕುಯ್ದು ಹೋಗುವಾಗ ನಾನು ಅಲ್ಲಿ ತಕ್ಕಡಿ ಸ್ಕೇಲಲ್ಲಿ ಇಟ್ಟು ತೂಕ ಮಾಡಿ ನಾನೇ ಕೊಟ್ಟು, ಹಾಗೆ ಈ ವರ್ಷದ ಮಟ್ಟಿಗೆ ನಾನು ಮುಗಿಸಿರೋದು. ಏನ್ ಬೆಲೆಯಲ್ಲಿ ಕೊಟ್ರೆ? ನಾನು ಕೆಜಿಗೆ 25ರಲ್ಲಿ ಇಲ್ಲಿವರೆಗೆ ಕೊಟ್ಟೆ. ಮಡಿಕೇರಿಗೆ ತಗೊಂಡು ಹೋದ್ರು 25, ಇಲ್ಲಿ ಇವರಿಗೂ 25ರಲ್ಲಿ ಕೊಟ್ಟೆ. ನೋಡಿ ಒಳ್ಳೇದೇ. ಕಾಫಿ ಕೊಯ್ಯೋರು ಅಂತಂದ್ರೆ ಎಲ್ಲಿಯವರು ಅವರು? ಅವರು ಇದು ಸುಂಟಿಗೊಪ್ಪ ಕುಶಾಲನಗರದಿಂದ ಬರುವವರು, ಮಾಮೂಲು ಜೀಪ್ ಅಲ್ಲೇ ಬರ್ತಾರೆ. ಆಗ ಅವ್ರು ಬಂದು ನೋಡುವವರು ಹೇಳ್ತಾರೆ, ಅವರು ಸಪೋರ್ಟ್ ಕೊಡ್ತೀರಾ ಸೌಕರ್ಯ ಅಂತ ಕೇಳ್ತಾರೆ. ನನಗೆ ಇಷ್ಟು ರೇಟ್ ಬೇಕು, ಇಷ್ಟು ಸಿಕ್ಕಿದ್ರೆ ನಾನು ಕೊಡ್ತೇನೆ ಅಂತೇಳಿ. ಹಾಗಾಗಿ ಸುಮಾರು ಸಪೋರ್ಟ್ ನಾನು ಅವರಿಗೆ ಕೊಟ್ಟಿದ್ದೇನೆ. ಬಾಳೆಯೂ ಅಷ್ಟೇ, ಅವರೇ ಬಂದು ತಗೊಂಡು ಹೋದ್ರು, ನನಗಿಷ್ಟು ಬೇಕು ಇಷ್ಟು ಗೊನೆ ಬೇಕು ಅಂತೇಳಿ. ಹಾಗಿವೆ ಈಗ ಸದ್ಯಕ್ಕೆ ಕಾಣುದಿಲ್ಲ, ಈ ಹಂದಿಗಳ ಬರುವ ವರ್ಷದಿಂದ ಬಾಳೆನೆ ಇಲ್ಲ ಅಂತ ಕಾಣುತ್ತೆ. ಏನೇ ಕೋತಿ ಹಂದಿ ಆನೆಗಳ ಹಾವಳಿ ಇದ್ರೂ ಸಂಪೂರ್ಣವಾಗಿ ನಾಶ ಮಾಡೋದಿಲ್ಲ, ಅವು ಸ್ವಲ್ಪ ಉಳಿಸ್ತಾವ ನಮಗೂ, ಪ್ರಯತ್ನ ಮಾಡ್ತಾ ಹೋಗೋದು. ಹೇಗೆ ಅನಿಸುತ್ತೆ 60 ವರ್ಷ ವಯಸ್ಸಿನ ಈ ಒಂದು ಸಂದರ್ಭದಲ್ಲಿ, ಒಂದು 25-30 ವರ್ಷ ದಿನಗಳನ್ನ ನೆನಪು ಮಾಡ್ಕೊಂಡ್ರೆ, ಆಗಿನ ಜೀವನ ಪರಿಸ್ಥಿತಿ ಈಗಿನ ಒಂದು ಸ್ಥಿತಿಯನ್ನ ಗಮನಿಸಿಕೊಂಡ್ರೆ, ಅವಲೋಕನ ಮಾಡ್ಕೊಂಡ್ರೆ ಏನಂತೀರಿ? ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಇದೆ ಸುಮಾರಾಗಿ. ಆಗ ಅಂದ್ರೆ ಒಂದು ದುಡ್ಡಿಗೆ ಒಂದ್ ಸ್ವಲ್ಪ ಬೆಲೆ ಇತ್ತು, ಈಗ ದುಡ್ಡಿಗೆ ಬೆಲೆ ಇಲ್ಲ. ಈಗ ಎಲ್ಲರ ಕೈಯಲ್ಲೂ ದುಡ್ಡಿದೆ, ಹಾಗಾಗಿ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಆಗುತ್ತೆ ನನಗೆ ಮೊದಲನಿಗಿಂತ. ಬೆಳವಣಿಗೆ ಆಗಿದ್ರಿ ಕೃಷಿಯಲ್ಲಿ ಕೆಲಸ ಮಾಡ್ಕೊಂತ ಅಲ್ವಾ? ಹೌದು ಹೌದು, ನಾನು ಎಷ್ಟೋ ಮುಂದುವರೆದಿದ್ದೇನೆ, ಹೇಗೋ ಇದ್ದವನು ಹೇಗೋ ಆಗಿದ್ದೇನೆ. ಪರಿಶ್ರಮ ಪಟ್ಟರೆ ತಂತಾನೆ ಪ್ರಗತಿ ಅದೇ ಆಗ್ತದೆ. ನಾವು ತೊಡಗಿಸಿಕೊಳ್ತಾ ಹೋದ್ರೆ, ಬರೀ ಅವಲಂಬನೆ ಆಗ್ತಾ ಹೋದ್ರೆ ಆಳು ಕಾಳುಗಳ ಮೇಲೆ ಮತ್ತೆ ಇತರೆ ಸಂಗತಿಗಳ ಮೇಲೆ, ಎಷ್ಟಿದ್ರು ಸಾಕಾಗಲ್ಲ. ಹೇಗೆ ನೀವೆಲ್ಲ, ನೀವು ನಿಮ್ಮ ಮನೆಯವರು ಕೆಲಸಗಳನ್ನ ಮಾಡ್ಕೊಂತ ಹೋಗ್ತೀರಿ, ಆಳು ಕಾಳುಗಳನ್ನು ಯಾವ್ಯಾವ ಉಪಯೋಗಿಸ್ಕೊಳ್ತೀರಿ? ನಾವು ಸಾಧಾರಣವಾಗಿ ನಾವೇ ಸುಮಾರಾಗಿ ಮಾಡ್ತೇವೆ. ನಂತರ ಅದು ಆಗ್ಲಿಲ್ಲ, ಸ್ವಲ್ಪ ಮೇಲೆಯಲ್ಲಿ ನೋವು ಅಂತ ಬಂದ್ರೆ ಇನ್ನು ಸ್ವಲ್ಪ ಜನನ ಸೇರಿಸಿ ಈ ಕಚಡ ಟೈಮಲ್ಲಿ ಕಚಡ ಮಾಡಿಸ್ತೇನೆ, ಸ್ಪ್ರೇ ಹೊಡಿಸ್ತೇನೆ. ಇನ್ನೀಗ ಈಗ ಮರ ಕಪಾತ ಮಾಡಬೇಕು, ನಮಗೆ ಮರ ಹತ್ತಲಿಕ್ಕೆ ಆಗುದಿಲ್ಲ, ಈಗ ಕಪಾತ ನಡೀತಾ ಉಂಟು. ಹಾಗಾಗಿ ಸಾಧ್ಯರೋ ಎಲ್ಲ ಕೆಲಸಗಳನ್ನು ಮಾಡ್ಕೋಬಹುದು, ಕೆಲವೊಂದು ಕಷ್ಟ ಆದಾಗ ಬೇರೆ ಜನ ಸಿಗ್ತಾರೆ ಹುಡುಕಿದ್ರೆ ಅಲ್ವಾ? ಹೌದೌದು ನಿಜ. ಕೃಷಿಯಲ್ಲಿ ತಾವು ಹೇಳಿದಂಗೆ ನೋಡಿ, ಕೇವಲ ಕೆಲವೇ ಚೀಲಗಳು ಸಿಗ್ತಾ ಇದ್ದ ಈ ಕಾಫಿ ತೋಟದಲ್ಲಿ, ಈಗ 300ಕ್ಕೂ ಹೆಚ್ಚು ಚೀಲದಷ್ಟು ಕಾಫಿ ಸಿಗ್ತಾ ಇದೆ. ಕಾಳುಮೆಣಸು ಆಗಿರ್ಲಿಲ್ಲನೋ ಅಲ್ವಾ? ಇಲ್ಲ, ಕಾಳುಮೆಣಸು ಸ್ವಲ್ಪ ಕಡಿಮೆನೆ. ಕಾಳುಮೆಣಸಿನ ಬಗ್ಗೆ ನಾನು ಹೇಳಲಿಕ್ಕೆ ಬರೋದಿಲ್ಲ, ನಮ್ಮ ಕಡೆ ಆಗೋದು ಇಲ್ಲ. ಇನ್ನು ಈಗ ನೆಡುವ ಅಂತ ಹೇಳಿದ್ರೆ ದೊಡ್ಡ ರೋಬಸ್ಟ್ ಗಿಡದಲ್ಲಿ ಕೆಳಗೆ ಬರೋದೇ ಇಲ್ಲ ಗಿಡ. ಮತ್ತೆ ಕಿತ್ತಳೆ ಬಾಳೆನೂ ಆಗ ಹಾಕೊಂಡಿರ್ಲಿಲ್ಲ ನಾವು? ಇಲ್ಲ ಇಲ್ಲ, ಅದು ಈಗೀಗ ತಾನೇ ಆಗ್ತಾ ಬಂದಿರೋದು. ಸಪೋರ್ಟನು ನೀವೇ ಹಾಕಿದ್ದೇನ? ಸಪೋರ್ಟ್ ನಾನೇ ಹಾಕಿದ್ದು, ಒಂದು 50-60 ಮರ ಇದೆ. 50-60 ಮರ ವರ್ಮಾನವನ್ನು ಕೊಡ್ತವೆ. ವರ್ಷದಲ್ಲಿ 2 ಸಾರಿ ಕಾಯಿ ಕೊಡೋದ್ರಿಂದ ನೀವು ತಿನ್ಕೊಂಡು ಬೇರೆಯವರಿಗೂ ಕೊಟ್ಟು ಮಾರಾಟ ಮಾಡಿ ದುಡ್ಡನ್ನು ಗಳಿಸಬಹುದು. ಸಪೋರ್ಟಕ್ಕೇನು ರಾತ್ರಿ ಪಕ್ಷಿಗಳ ಕಾಟ ಅಥವಾ ಬೇರೆ ಪ್ರಾಣಿಗಳ ಕಾಟ ಇಲ್ಲ ಅಂತ ಹೇಳ್ತೀರಾ? ಹೇಗೆ ಅದು? ಇದುವರೆಗೆ ನಾನು ಕಾಣಲಿಲ್ಲ, ಹಾಗೆ ಇರ್ತದೆ ಮರದಲ್ಲಿ ಬೆಳೆದ ಸಪೋರ್ಟ್ ನನ್ನ ಕಣ್ಣಿಗೆ ಕಾಣುತ್ತೆ. ಇನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಂಗಗಳು ಓಡಾಡ್ತವೆ, ಅತ್ತಿಂದ ಓಡಾಡ್ತವೆ, ಅದು ತಿನ್ನೋದು ಕಾಣೋದಿಲ್ಲ. ಈಗ ಅದರಲ್ಲಿ ಹಾಲು ಬರ್ತದೆ ಅಂತ ಯಾರು ಹೇಳ್ತಾರೆ, ಹಾಲು ಬರೋದ್ರಿಂದ ಮೈಯೆಲ್ಲ ಇದಾಗ್ತದೆ ಅಂತೇಳಿ, ಅದು ಮಂಗ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಕೆಲವು ಕಡೆ ಹೇಳ್ತಾರೆ ಸಪೋರ್ಟ್ ಒಂದು ತಿಂತಾರೆ ಅಂತೇಳಿ, ನನಗೆ ಅದು ಗೊತ್ತಿಲ್ಲ ಅದು ಏನು ಅಂತೇಳಿ. ಎಷ್ಟು ವರ್ಷದಿಂದ ನಿಮಗೆ ಸಪೋರ್ಟ್ ಕಾಯ್ಕೊಡ್ತಾ ಇದೆ? ಸಪೋರ್ಟ್ ಈಗ ಸಾಧಾರಣವಾಗಿ ಒಂದು 5 ವರ್ಷದಿಂದ. 5 ವರ್ಷಗಳಲ್ಲಿ ಹಂದಿ ಕೋತಿ ಅಥವಾ ಬಾವಲಿ ಬೇರೆ ಪಕ್ಷಿಗಳ ಕಾಟ ಇಲ್ಲ ಅಂತ ಹೇಳ್ತೀರಾ? ಹೇಗೆ? ಬಾವಲಿ ಬರ್ತದೆ ರಾತ್ರಿ, ಬಾವಲಿ ಬಂದು ಸ್ವಲ್ಪ ಉದುರಿಸಿ ಆಗ್ತದೆ. ಅದೇ ಸ್ವಲ್ಪ ಸ್ವಲ್ಪ ಸಮಸ್ಯೆ ಇದ್ರೂ ನಿಮಗೆ ತಕ್ಕಷ್ಟು ಕಾಯಿ ಸಿಗುತ್ತೆ, ವರಮಾನನು ಲಭಿಸುತ್ತೆ. ಒಳ್ಳೇದೆ. ಮತ್ತೆ ತೋಟಕ್ಕೆ ಸುಣ್ಣವನ್ನ ಹಾಕ್ತಾ ಇರ್ತೀರಾ? ಸುಣ್ಣ ಈ ವರ್ಷ ಹಾಕ್ಬೇಕು ಅಂತ ಯೋಚನೆ ಮಾಡಿದೆ ಸರ್, ನಾನು ಅದು ಆಗ್ಲಿಲ್ಲ ಈ ವರ್ಷ ಮಟ್ಟಿಗೆ. ಹಿಂಗೆ ಮಳೆ ಬಂತಲ್ಲ ಅದಕ್ಕಾಗಿ ಈ ವರ್ಷ ಹಾಕ್ಲಿಲ್ಲ, ಬರೋ ವರ್ಷಕ್ಕೆ ಹಾಕ್ಬೇಕು ಸುಣ್ಣ. ಅಂದ್ರೆ ಆಗಿದ್ದಾಗೆ 2-3 ವರ್ಷಕ್ಕೊಂದ್ಸಾರಿ ಸುಣ್ಣ ಕೊಡ್ತಾ ಇರ್ತೀರಿ? 3 ವರ್ಷಕ್ಕೊಂದ್ ಸುಣ್ಣ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಆಗ ಸ್ವಲ್ಪ ಈ ಜಿಗಣೆಗಳ ಕಾಟ ಜಾಸ್ತಿ, ವಿಪರೀತ ಜಿಗಣೆ ಈಗಲೇ ಶುರುವಾಗ್ಬಿಟ್ಟಿದೆ ಜಿಗಣೆ. ಮಕ್ಕಳು ಏನ್ ಮಾಡ್ತಿದ್ದಾರೆ, ಅವರ ಆಸಕ್ತಿ ಬಗ್ಗೆ ಹೇಳ್ಬೋದಾ? ಮಕ್ಕಳು ಈಗ ನನಗೆ 2 ಗಂಡು ಮಕ್ಕಳು, ಅವರೀಗ ಮೈಸೂರಲ್ಲಿ ಜಾಬ್ ಅಲ್ಲಿದ್ದಾರೆ. ಏನ್ ಓದಿದ್ರು ಅವರು? ಅವರು PUC ಮಾಡಿದ್ದಾರೆ, ಒಬ್ಬ SSLC ಆದಾಗೆ ಬೆಂಗಳೂರು ಆರ್ಮಿ AAC ಸೆಂಟರ್ ಅಲ್ಲಿ ಹೋಗಿ ಅಲ್ಲಿ ಓದಿಕೊಂಡು PUC ತನಕ ಓದ. ನಂತರ ಅಲ್ಲಿ ಆರ್ಮಿಗೆ ಸೆಲೆಕ್ಷನ್ ಆಗಲಿಲ್ಲ, ಏನೋ ಮೆಡಿಕಲ್ ವೀಕ್ನೆಸ್ ಅಲ್ಲಿ ಫೇಲಿಯರ್ ಆದ. ಅದ ನಂತರ ಅವನೀಗ ಸ್ಟಾರ್ ಮಾರ್ಕ್ ಅಂತೇಳಿ ಮೈಸೂರಲ್ಲಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಉದ್ಯೋಗ ಮಾಡ್ತಾ ಇದ್ರೆ ಆಮೇಲೆ ಅವ್ರಿಗೂ ಕೃಷಿ ಆಸಕ್ತಿ ಇರಲೇಬೇಕು ಅಲ್ವಾ? ಹೌದು, ಇದೆ. ಇಲ್ಲಿಗೆ ಬಂದ್ರೆ ಅಲ್ಪ ಸ್ವಲ್ಪ ಈಗ ಮಕ್ಕಳದು ಗೊತ್ತಿದೆಯಲ್ಲ ನಿಮಗೆ, ಈಗ ತಂದೆ ತಾಯಿ ದುಡಿತಾರೆ, ಮಕ್ಕಳು ಏನ್ ಮಾಡ್ತಾರೆ ಅದನ್ನ ನಮಗೆ ಇನ್ನು ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಮುಂದೆ ಒಳ್ಳೆ ದಿನಗಳೇ ಇದಾವೆ, ಅವ್ರು ಒಳ್ಳೆಯವರಾಗ್ತಾರೆ, ಒಳ್ಳೇದಾಗ್ತದೆ ಅಂತ ಅನ್ಕೊಂಡು ಹೋಗ್ತಾ ಇರ್ಬೇಕು. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಬಿದ್ದಪ್ಪನವರೇ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಮಕ್ಕಂದೂರು ಹತ್ತಿರ ಇರುವ ಇಬ್ನಿ ಒಳವಾಡಿ ಗ್ರಾಮದ ನಂದಿ ನೆರವಂಡ ಎನ್ ಬಿದ್ದಪ್ಪ ಅವರ ಕಾಫಿ ತೋಟದ ಅನುಭವಗಳು, ಕೃಷಿಯಲ್ಲಿ ಅವರು ಬೆಳವಣಿಗೆ ಆಗಿದ ರೀತಿ ನೀತಿಗಳ ಬಗ್ಗೆ ವಿಚಾರಗಳನ್ನು ಆಲಿಸಿಕೊಂಡ್ರಿ. ಬಿದ್ದಪ್ಪ ಅವರ ಸಂಖ್ಯೆ 9484110941, 9484110941. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಜಿಲ್ಲೆನ ಇಸ್ಕೂಲ್ ಕಾಲೇಜು ಮಕ್ಕಳಿಗೆ ಹಂಗೆ ಜನಸಾಮಾನ್ಯರಿಗೆ ವಿಜ್ಞಾನದ ಆವಿಷ್ಕಾರಗಳ ಕುರಿತು ತಿಳುವಳಿಕೆ ಬರೆಸಿಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆನ ಕಡೆಯಿಂದ ಪ್ಯಾಟೆನ ಹೊರಗಡೆ ಸರಿಯಾದ ಜಾಗಲಿ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿನ ಕಡೆಯಿಂದ ರೂಪಾಯಿ 4 ಕೋಟಿ ಖರ್ಚಿಲಿ, ದೊಡ್ಡ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತೆ ರೂಪಾಯಿ 5.75 ಕೋಟಿ ಖರ್ಚಿಲಿ, ತಾರಾಲಯ ಶುರು ಮಾಡುವ ಕುರಿತು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರ ಕಚೇರಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆನ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆದು ಸಭೆಯಲ್ಲಿ ಪ್ಯಾಟೆನ ಹೊರಗಡೆ ಇರುವ ಕರುಣಂಗೇರಿ ಗ್ರಾಮದ ಹತ್ತಿರ ವಿಜ್ಞಾನ ಕೇಂದ್ರ ಶುರು ಮಾಡುವ ಸಂಬಂಧ ಅಧಿಕಾರಿಗಳೊಟ್ಟಿಗೆ ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿದವು. ವಿಜ್ಞಾನ ಮತ್ತು ತಂತ್ರಜ್ಞಾನ ಆವಿಷ್ಕಾರನ ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೆ ಹಂಗೆ ಮಕ್ಕಳಿಗೆ, ಅದರಲ್ಲೂ ಮುಖ್ಯವಾಗಿ ಹಳ್ಳಿ ಕಡೆಯ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೆ ಅನುಕೂಲ ಆಗುವಂಗೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಅಂಗಳಲ್ಲಿರುವ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಮಾದರಿಯಲ್ಲಿ ಜಿಲ್ಲೆಯಲ್ಲೂ ಹೊಸ ತಂತ್ರಜ್ಞಾನ ಹಂಗೆ ತಾಂತ್ರಿಕ ವಿನ್ಯಾಸದೊಟ್ಟಿಗೆ ವಿಜ್ಞಾನ ಕೇಂದ್ರ ಕಟ್ಟಿಕೆ ಕ್ರಮ ತಗೊಳ್ಳೋಕುತ್ತ ಅವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಸಭೆಯಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದವು. ಕಂದಾಯ ಮಂತ್ರಿ ಆರ್ ಅಶೋಕವು ಇದೇ ತಿಂಗಳ ತಾರೀಕು 12ಕ್ಕೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಅಂದು ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಪೇಟೆನ ಕ್ರಿಸ್ಟಲ್ ಕೋರ್ಟ್ಲಿ ಕಾಫಿ ಬೆಳೆಗಾರರೊಟ್ಟಿಗೆ ಸಂವಾದ ನಡೆಸಿವೆ ಅಂತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ತಿಳಿಸಿಡೋ. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ ತಾರೀಕು 13, 14 ಮತ್ತು 18ಕ್ಕೆ ಹಲ್ಲುನ ಡಾಕ್ಟರ್ಗ ಇರ್ದುಲೆ. ಹಂಗೆ ತಾರೀಕು 16ಕ್ಕೆ ಬುದ್ಧ ಪೂರ್ಣಿಮಾದ ಪ್ರಯುಕ್ತ ಕ್ಲಿನಿಕ್ಗೆ ರಜಾ ಇದ್ದದೆ ಪ್ರಕಟಣೆ ತಿಳಿಸಿಟ್ಟು. 1ನೇ PUCಲಿ ಫೇಲ್ ಆಗಿರುವ ಮಕ್ಕಳಿಗೆ ಮತ್ತೆ ಪೂರಕ ಪರೀಕ್ಷೆ ಬರೆಯಕ್ಕಿರುವ ಮಕ್ಕಳಿಗೆ ವಿರಾಜಪೇಟೆ ಚಾಣಕ್ಯ ಎಜುಕೇಷನ್ ಟ್ರಸ್ಟ್ನ ಕಡೆಯಿಂದ ಇದೇ ತಿಂಗಳ ತಾರೀಕು 11ಕ್ಕೆ ಪುಕ್ಸಟ್ಟೆ ಕಾರ್ಯಾಗಾರ ಟ್ರಸ್ಟ್ಲಿ ಏರ್ಪಾಡಾಟು. ವಿಧಾನಸೌಧ ಸಮ್ಮೇಳನ ಸಭಾಪಾಡಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಎಲ್ಲ ಜಿಲ್ಲೆನ ಜಿಲ್ಲಾಧಿಕಾರಿಗ ಹಂಗೆ ಸಿಇಒಗಳೊಟ್ಟಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದವು. ಅಲ್ಲಿಂದ ಮುಖ್ಯಮಂತ್ರಿಗೆ ಮಾತಾಡಿ ಸರಿಯಾಗಿ ಎಚ್ಚರ ತಕೊಂಡು ಮನಸ್ಸು ಮಡಗಿ ಕೆಲಸ ಮಾಡಿ ಮಂಕು ಮಂಕಾಗಿ ಆಡಬೇಡಿ, ಜಿಲ್ಲಾ ಹಂತದಲ್ಲಿ ಜಿಲ್ಲಾಧಿಕಾರಿಗ ಹಂಗೆ ಸಿಇಒಗ ಸರಿಯಾಗಿ ಕೆಲಸ ಮಾಡ್ರೆ ಸರ್ಕಾರದ ಕುರಿತು ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದದೆ. ಗರೀಬರು ಜನಸಾಮಾನ್ಯರ ಕಷ್ಟಗಳಿಗೆ ಸರಿಯಾಗಿ ಸ್ಪಂದನೆ ಕೊಡೋಕು, ಹಂಗೆ ಜನಪರ ಯೋಜನೆಗಳ ಲಾಭ ಫಲಾನುಭವಿಗಳಿಗೆ ಸರಿಯಾಗಿ ತಲುಪೋಕು, ಗ್ರಾಮ ಒನ್ ಯೋಜನೆನ ಅನುಷ್ಠಾನ ತಡ ಆಗ್ತಾ ಒಟ್ಟು, ಸಕಾಲ ಯೋಜನೆನ ಕುರಿತು ಉದಾಸೀನ ಎದ್ದು ಕಾಣ್ತಾ ಒಟ್ಟು, ಕೆಳಗಿನ ಅಧಿಕಾರಿಗ ನೋಡ್ತಲೆ ಮಾಡ್ತಲೆ ಅಂತ ನ್ಯಾಮನ ಹೇಳುದು ಬೇಡ. ಸರಿಯಾಗಿ ನಿಗಾ ಕೊಟ್ಟು ಕೆಲಸ ಮಾಡಿ. ನಿಮಗೆ ಆಗದಿದ್ದರೆ ನಿಮ್ಮ ಜಾಗಕ್ಕೆ ಮತ್ತೊಬ್ಬ ಬಂದವೆ, ಹುಷಾರಾಗಿರೀತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಳು. ಜಿಲ್ಲೆಯಲ್ಲಿ ಇದೇ ತಿಂಗಳ ತಾರೀಕು 15ಕ್ಕೆ ಮುಟ್ಟ ಕರೆಂಟ್ನ ರಿಪೇರಿ ಕೆಲಸ ಇರದರಿಂದ ಸರಿಯಾಗಿ ಕರೆಂಟ್ ಇರದಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರು ತಿಳಿಸಿಳು. ಮಡಿಕೇರಿ ಕೃಷಿ ಇಲಾಖೆಯಲ್ಲಿ 50% ಸಹಾಯಧನದಡಿಲಿ ಹಸಿರೆಲೆ ಗೊಬ್ಬರ, 5 HP ಡೀಸೆಲ್ ಪಂಪ್ ಸೆಟ್, ಪವರ್ ಆಪರೇಟೆಡ್ ರಿಪೇರ್ ಸಿಂಪರಣಾ ಯಂತ್ರಗಳ ಕೊಟ್ಟವೆ. ರೈತರು ಸರಿಯಾದ ದಾಖಲಾತಿಗಳು ಕೊಟ್ಟು ಇದರ ಪ್ರಯೋಜನ ಪಡ್ಕೊಳ್ಳಕ್ಕಂತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಳು. ನಂಗಾರು ಕುಟುಂಬಸ್ಥರು ಮತ್ತು ಕೊಡಗು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ಕೂಡು ಕೂಟಲಿ ಕೋರಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಲಿ ಗಂಡು ಜನರ ಮತ್ತು ಹೆಣ್ಣು ಜನರ ನಂಗಾರು ಕಬಡ್ಡಿ ಕಪ್ ನಡೆತ್. ಈ ಸಲ ಗಂಡು ಜನರ ಕಬಡ್ಡಿ ಆಟಲಿ ಕುಂಬಳಚೇರಿ ತಂಡ ಸುರ್ಣ ಇನಾಮನ ಪಡ್ಕೊಂಡ್ರೆ ಪುದೇನೆರವನ ತಂಡ 2ನೇ ಇನಾಮನ, ಮಜಿಕೋಡಿ ತಂಡ 3ನೇ, ಹಂಗೆ ಸುಳ್ಯದ ಕುದುಪಜೆ ತಂಡ 4ನೇ ಇನಾಮನ ಪಡ್ಕೊಂಡಳು. ಹಂಗೆ ಹೆಣ್ಣು ಜನರ ಕಬಡ್ಡಿ ಆಟಲಿ ಪೆರುಮುಂಡ ತಂಡ ಸುರುಣ, ನಂಗಾರು ತಂಡ 2ನೇ ಇನಾಮನ ಪಡ್ಕೊಂಡಳು. ಈ ಸತಿ 32 ಕುಟುಂಬ ತಂಡಗ ಭಾಗವಹಿಸಿದ್ದು. ಕುಶಾಲನಗರ ವಲಯದ ಮೀನುಕೊಲ್ಲಿ ಶಾಖೆನ ವ್ಯಾಪ್ತಿನ ಅಭ್ಯತ್ಮಂಗಲ, ನೆಲ್ಲಿ ಹುದಿಕೇರಿ, ಬೆಟ್ಟದ ಕಾಡು, ಸಂಪಿಗೆ ಕೊಲ್ಲಿ, ಒಂಟಿಯಂಗಡಿ, ವಾಲ್ನೂರು, ತ್ಯಾಗತ್ತೂರು ಕಡೆಗಳಲ್ಲಿ ನೆಲೆ ನಿಂತಿರುವ ಕಾಡಾನೆಗಳ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಮತ್ತೆ ನಾಡಿದು 2 ದಿನ ನಡೆದಿದೆ. ಆದ್ದರಿಂದ ಕಾಫಿ ತೋಟದ ಮಾಲೀಕರು, ಕೆಲಸದವು, ಇಸ್ಕೂಲ್ ಮಕ್ಕ, ವಾಹನ ಸವಾರರು, ಸಾರ್ವಜನಿಕರು ತುಂಬಾ ಎಚ್ಚರದಿಂದ ಇರೋಕುತ್ತ ಅರಣ್ಯ ಇಲಾಖೆನ ಪ್ರಕಟಣೆ ತಿಳಿಸಿಟ್ಟು. ಇಂದು ಮಡಿಕೇರಿಪೇಟೆನ ಜಿಲ್ಲಾ ಸಹಕಾರ ಯೂನಿಯನ್ ಸಭಾಪಾಡಲಿ ಜಿಲ್ಲಾ ಸಹಕಾರ ಭಾರತಿ ಸದಸ್ಯತ್ವ ಆಂದೋಲನ ಕಾರ್ಯಕ್ರಮ ನಡೆದು. ಕಾರ್ಯಕ್ರಮದಲ್ಲಿ ಸಹಕಾರ ಭಾರತಿ ಸಂರಕ್ಷಕರಾದ ರಮೇಶ್ ವೈದ್ಯವು ಮಾತಾಡಿ, ಸಹಕಾರ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ರೆ ಜನ ಗುರುತು ಹಿಡಿದವೆ ಮತ್ತೆ ಸಾಧನೆ ಮಾಡಕ್ಕ, ಸಹಕಾರ ಭಾರತಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆನ ಕೊಟ್ಟು ದೇಶದಲ್ಲಿಡೀ ತನ್ನ ಕಾರ್ಯಕ್ಷೇತ್ರ ಪಡ್ಕೊಂಡಿರೋ ಸಂಸ್ಥೆಯಾವಟ್ಟು ಕೃಷಿಕರು, ವಿದ್ಯಾವಂತರು ಮತ್ತೆ ಸುಮಾರು ಜನ ಯುವಜನ ಸಹಕಾರ ಭಾರತಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಕುತ್ತ ಹೇಳ್ದು. ಇದೇ ಹೊತ್ತಲ್ಲಿ ಸಹಕಾರಿ ರತ್ನ ಇನಾಮ ಪಡೆದ ಎಂಬಿ ದೇವಯ್ಯ ಅವರನ್ನ ಸನ್ಮಾನ ಮಾಡಿದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಈಗಾಗಿ ನಡೆದ SSLC ಮಕ್ಕಳ ಪರೀಕ್ಷೆನ ಪೇಪರ್ ತಿದ್ದುವ ಕೆಲಸ ಮುಗ್ದುಟ್ಟು ಇದೇ ತಿಂಗಳ ತಾರೀಕು 20ರೊಳಗೆ ಪರೀಕ್ಷೆನ ಫಲಿತಾಂಶನ ಕೊಡಿಕೆ ಎಲ್ಲಾ ತಯಾರಿನ ಮಾಡಿಕೊಂಡಳುತ್ತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಅವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, BM ರೋಡ್, ಕುಶಾಲನಗರ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು. ನಮ್ಮಲ್ಲಿ ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ RD ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಇದೀಗ ಮಡಿಕೇರಿ ನಗರದಲ್ಲಿ ಶುಭಾರಂಭಗೊಂಡಿದೆ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್. ನಿಮ್ಮ ಮನೆಗೆ ಬೇಕಾದ ಕರ್ಟನ್ಸ್, ಕಾರ್ಪೆಟ್ಸ್, ಬ್ಲಾಂಕೆಟ್ಸ್, ಎಲ್ಲ ತರಹದ ಮ್ಯಾಟ್ಗಳು, ಮ್ಯಾಟ್ರೆಸ್, ಪಿಲ್ಲೋ, ಪಿಲ್ಲೋ ಕವರ್ಸ್, ಕಂಫರ್ಟರ್ಸ್, ಕ್ವಿಲ್ಟ್, ವಿವಿಧ ಮಾದರಿಯ ಬೆಡ್ ಸ್ಪ್ರೆಡ್ಸ್, ಇನ್ನೂ ಹಲವು ಬಗೆಯ ಗೃಹೋಪಯೋಗಿ ಹ್ಯಾಂಡ್ಲೂಮ್ ಉತ್ಪನ್ನಗಳು ಉತ್ತಮ ಕ್ವಾಲಿಟಿಯೊಂದಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತದೆ. ಬನ್ನಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್, ಮಮತಾ ಕಾಂಪ್ಲೆಕ್ಸ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಠ ಅಪ್ಪಯ್ಯ. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಜಿಲ್ಲೆಯ ಸಿಇಟಿ ಜೆಇಇ ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ಸಿಇಟಿ ಜೆಇಇ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು ಮೇ 19ರಿಂದ ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಗೋಲ್ಡನ್ ಫರ್ನಿಷಿಂಗ್ ವಿರಾಜಪೇಟೆ. ಎಲ್ಲಾ ತರಹದ ಸೋಫಾ ಕುಶನ್ ವರ್ಕ್, ಕರ್ಟನ್ ಮತ್ತು ಸ್ಕ್ರೀನ್, ಕಾರ್ ಸೀಟ್ ಕವರ್, ಸೋಫಾ ಮೆಟೀರಿಯಲ್ಸ್ ಲಭ್ಯ. ಸಂಪರ್ಕಿಸಿ ಗೋಲ್ಡನ್ ಫರ್ನಿಷಿಂಗ್, ಕಾಸ್ಟ್ ಅಂಡ್ ಹತ್ತಿರ, ಆಪೋಸಿಟ್ ಕ್ಲಾಕ್ ಟವರ್, ವಿರಾಜಪೇಟೆ. ಮೊಬೈಲ್ 9611013790. ಪ್ರತಿ ವರ್ಷನೂ ಈ ಮಕ್ಕಳಿಗೆ ಎರಡೆರಡು ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೊಳ್ಳೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಬಿ ಬಡಗ ಗ್ರಾಮದ ಕೈಬಿಲಿದ ಕುಟುಂಬಸ್ಥರ ಸೇರಿ ಶ್ರೀ ವೆಂಕಟರಮಣ ದೇವರ ಹರಸೇವೆನ ಇದೇ 11ರಂದು ಬುಧವಾರ ಬೆಳಿಗ್ಗೆ, ಹಂಗೆ ದೈವದ ಕೋಲನ ಬುಧವಾರ ರಾತ್ರಿ ಬಿ ಬಾಡಗೆ ಗ್ರಾಮಲ್ಲಿರುವ ಐನು ಮನೆಯಲ್ಲಿ ನಡೆಸುವೆ. ಕುಟುಂಬಸ್ಥರು ಕೊಟ್ಟ ಹೆಣ್ಣು ಮಕ್ಕ ಊರವು ನೆಂಟರಿಷ್ಟರೆಲ್ಲ ಬಂದು ಸೇರಿ ದೇವರ ಕೃಪೆಗೆ ಪಾತ್ರರಾಗೋ ಕೂತ ಕೈಬಿಲಿರ ಕುಟುಂಬಸ್ಥರು ಕೇಳಿಕೊಂಡಳು. ಕರ್ನಾಟಕ ರಾಜ್ಯ ರೈತ ಸಂಘ ಕೊಡಗು ಜಿಲ್ಲಾ ಘಟಕ ಗೋಣಿಕೊಪ್ಪ ಇವರ ಆಶ್ರಯದಲ್ಲಿ 2021-22 ಸಾಲಿನ ವಾರ್ಷಿಕ ಮಹಾಸಭೆ ನಾಳೆ ಬೆಳಗ್ಗೆ 10:30 ಗೋಣಿಕೊಪ್ಪದ ಪರಿಮಳ ಮಂಗಳ ವಿಹಾರ ಸಭಾಂಗಣದಲ್ಲಿ ನಡೆಯಲಿದೆ. ಸದಸ್ಯರು, ರೈತ ಬಾಂಧವರು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೊಡಗು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಕಾರ್ಯಮಾಡ ಮನು ಸೋಮಯ್ಯ ಕೋರಿದ್ದಾರೆ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಅವಂದೂರು ಗ್ರಾಮದ ಕಾಳಿರಮ್ಮನ ಈರಪ್ಪ ಲಾಲು ಇಂದು ನಿಧನರಾದರು. 76 ವರ್ಷ ಪ್ರಾಯದ ಕಾಳಿರಮ್ಮನ ಈರಪ್ಪ ಲಾಲು ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ನಿವಾಸಿ, ಬೆಂಗಳೂರಿನ ಎಂಇಎಸ್ ರಸ್ತೆಯಲ್ಲಿ ವಾಸವಿದ್ದ ಕುಯ್ಯಮುಡಿ ಸೋಮಣ್ಣ ಅವರು ಇಂದು ನಿಧನರಾದರು. 77 ವರ್ಷ ಪ್ರಾಯದ ಕುಯ್ಯಮುಡಿ ಸೋಮಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10:00 ಬೆಂಗಳೂರಿನ ಎಂಇಎಸ್ ರಸ್ತೆಯಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಕೋರಂಗಲ ಗ್ರಾಮದ ಪಳಂಗೋಟು ಸಣ್ಣಯ್ಯ ಅವರು ಇಂದು ನಿಧನರಾದರು. 86 ವರ್ಷ ಪ್ರಾಯದ ಪಳಂಗೋಟು ಸಣ್ಣಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಕಡಗದಾಳುಕಾರನ ಅತ್ತೂರು ನಲ್ಲೂರು ವಾಸ ಇಂಜ ಮುಕ್ಕಾಟಿರ ಸಾಬು ಮಣ್ಣಪ್ಪ ಎಂಗ ಇಂದು ಮರಣಪಟ್ಟಿತು. 65 ಬಯತ್ರ ಮುಕ್ಕಾಟಿರ ಸಾಬು ಮಣ್ಣಪ್ಪ ಎಂಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ ಮೀದ ಅತ್ತೂರು ನಲ್ಲೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಬೆಂಗೂರು ಬಾಳಗ ಗ್ರಾಮತ್ರ ಮಂದಪಂಡ ರಮೇಶ್ ಐಂಗಡ ಮೋವ ಸುಬ್ಬಯ್ಯ ಶ್ಯಾಮ್ ಇಂದು ಮೈಸೂರು ಮರಣಪಟ್ಟಿತು. 40 ವಯತ್ರ ಮಂದಪಂಡ ಸುಬ್ಬಯ್ಯ ಶ್ಯಾಮ್ ಐಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1:00 ಮೀದ ಬೆಂಗೂರು ಬಾಳಗತ್ರ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆರ ಸ್ಕೂಲ್ ಕಾಲೇಜು ಮಕ್ಕಕ್ಕ ಪಿಂಜ ಜನಸಾಮಾನ್ಯಂಗಕ್ಕ ವಿಜ್ಞಾನತ್ರ ಆವಿಷ್ಕಾರತ್ರ ಮೈದ ಅರಿವಿಕೆ ಕೊಡಪಕ್ಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಇಲಾಖೆ ರಾದನೆಲ್ ಕರ್ನಾಟಕ ಸರ್ಕಾರತ್ರ ವಿಜ್ಞಾನ ಪಿಂಜ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿಂಜ ವಿಜ್ಞಾನ ಕೇಂದ್ರ ಪಿಂಜ ಪ್ಲಾನಿಟೋರಿಯಂ ಸ್ಥಾಪನೆ ಮಾಡುವಾಂಡ ಮೈದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ಇಲಾಖೆರ ಅಧಿಕಾರಿಯರು ಕೂಡ ಸಭೆ ನಡೆದಚಿ. ಸಭೆಲ್ ತಕ್ಕ ಬಂದಾವು ವಿಜ್ಞಾನ ಪಿಂಜ ತಂತ್ರಜ್ಞಾನ ಜನಸಾಮಾನ್ಯಂಕ ಪಿಂಜ ಗ್ರಾಮತ್ತುಳ್ಳ ಮಕ್ಕಳ ವಿಜ್ಞಾನತ್ರ ಮೀದ ಅರಿವಿಕೆ ಕೊಡಪಕ್ಕ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಪರಂಬಲುಳ್ಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಾದರಿಲೆ ಜಿಲ್ಲೆರ ಕರ್ಣಗೇರಿ ಗ್ರಾಮತ್ರ ವಿಜ್ಞಾನ ಕೇಂದ್ರಕ್ಕೆ ಕೊಟ್ಟುವಕ್ಕೆ ಕ್ರಮ ತಗೊಂಡು ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಸಹಕಾರ ಕೋವಲು ಕಷ್ಟಪಟ್ಟಿತ್ತು ನೈಚ ತೆಂಗಿ ಮಾತ್ರ ಜನ ನಂಗಳ ಕಂಡುಪಿಡಿಪ ಪಿಂಜ ಸಾಧನೆ ಮಾಡಲು ಒಂದು ಸಹಕಾರಿ ಭಾರತೀಯ ಸಂರಕ್ಷಕಗಳನ್ನು ರಮೇಶ್ ವೈದ್ಯ ಅಣ್ಣುಚಿ. ಮಡಿಕೇರಿಯ ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಲು ಇಂದು ನಡೆದ ಜಿಲ್ಲಾ ಸಹಕಾರ ಭಾರತೀಯ ಸದಸ್ಯ